ಕೇಳುಗರೆ, ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿ ಆದ್ಮೇಲೆ ಯಾವ ವಿಷಯನ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಗೊಂದಲ ಇದೆಯಾ? ಅದಾದ ನಂತರ ಯಾವ ಉದ್ಯೋಗ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05. ಸಮಾಜ ಕಲ್ಯಾಣ ಇಲಾಖೆಯು ಪರಿಶಿಷ್ಟ ಜಾತಿಯವರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುತ್ತಿದೆ. ಈ ಮೂಲಕ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ನೀಡುವ ನಿಟ್ಟಿನಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಲಾಗುತ್ತಿದೆ. ಇದರಲ್ಲಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲಾ ಸೌಲಭ್ಯಗಳನ್ನು ನಿಗದಿತ ಮೊತ್ತದ ಮೂಲಕ ನೀಡಲಾಗುತ್ತಿದೆ. ಅಂತೆಯೇ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಲಾಗುತ್ತಿದೆ. ಭೋಜನ ವೆಚ್ಚ, ಶುಚಿ ಸಂಭ್ರಮ ಕಿಟ್, ಎಲ್ಲಾ ಸೌಲಭ್ಯವೂ ಇದರಲ್ಲಿ ಒಳಗೊಂಡಿರುತ್ತದೆ. ಇದು ಜಂಟಿ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ದಾವಣಗೆರೆ ಜಿಲ್ಲೆಯ ಪ್ರಕಟಣೆ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ, ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಪ್ರಾಣಿಯು ಪಕ್ಷಿಯು ನಗುತ್ತಿರಲು ಇದು ಗಿಡ ಮರ ತುಂಬಿದ ಕಾಡು ಮನೆ. ನಾಡಿದು ಉಳಿಯಲು ಕಾಡಿರಬೇಕು, ಅಡವಿಯ ಉಳಿವಿದು ನಮ್ಮ ಹೊಣೆ. ಬಿಸಿಲು ಏರಿದ ತಾಪ, ಕಾಲಿಡುತ್ತಿದೆ ಬೇಸಿಗೆಗಾಲ. ಎಚ್ಚರ ವಹಿಸಿ ಕಾಳಜಿ ತೋರಿ ಕೊಂಚ ಕಟ್ಟೋಣ ಭೂಮಿಯ ಸಾಲ. ಪಟಾಕಿ ಬೀಡಿ ಕರ್ಪೂರ ಕಾಡಿಂದ ಇರಲಿ ಬಹುದೂರ. ಒಗ್ಗಟ್ಟಿನಿಂದ ನಿಲ್ಲೋಣ, ಕಾಡಿ ಚೆನ್ನು ತಡೆಯೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೊದಲಿಗೆ ಗೋಡಂಬಿ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಗೋಡಂಬಿ ತಂತ್ರಜ್ಞಾನ ಸಂಸ್ಥೆ ನವುಲೆ ಶಿವಮೊಗ್ಗದಲ್ಲಿ ಸಹಾಯಕ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಜೀವನ್ ಹೆಚ್ಆರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಜೀವನ್ ಎಚ್ಆರ್ ಅವರು ಇದ್ದಾರೆ, ಸಹಾಯಕ ಸಂಶೋಧಕರು, ಗೋಡಂಬಿ ತಂತ್ರಜ್ಞಾನ ಕೇಂದ್ರ ಶಿವಮೊಗ್ಗ. ಇಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ನೇವಿಲೆ ಶಿವಮೊಗ್ಗ. ಈಗ ಪ್ರಮುಖವಾಗಿ ಏನು ಗೋಡಂಬಿ ಬೆಳೆಗಳಲ್ಲಿ ನಾವು ಈಗ ಸೀಸನ್ ಅಲ್ಲಿ ಅಂತಂದ್ರೆ ಒಂದು ಋತುಮಾನದಲ್ಲಿ ಗೋಡಂಬಿಯ ಹಣ್ಣುಗಳನ್ನ ನಾವು ಮಾರಾಟ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಕೂಡ ನೋಡ್ತಾ ಇರ್ತೀವಿ. ರಸ್ತೆಗಳಲ್ಲಿ ಇಟ್ಕೊಂಡ್ಬಿಟ್ಟು ಗೋಡಂಬಿಯ ಹಣ್ಣುಗಳನ್ನ ಮಾರಾಟ ಮಾಡ್ತಾರೆ. ಆಮೇಲೆ ಕೆಲವೊಂದು ಪ್ರದೇಶದಲ್ಲಿ ಇದು ಜಾಸ್ತಿ ಒಂದು ಪ್ರಮಾಣದಲ್ಲಿ ಉತ್ಪಾದನೆ ಆದ ಸಂದರ್ಭದಲ್ಲಿ ರಸ್ತೆಗೂ ಎಸೆದಿರೋದು ಕೂಡ ನಾವು ನೋಡ್ತಾ ಇರ್ತೀವಿ. ಇದು ನಮಗೆ ಉಪಯೋಗ ಇಲ್ಲ ಅಂತ ಅನ್ನೋ ಒಂದು ಕೆಲವೊಬ್ರು ಅದನ್ನ ಕಾಯಿ ತಗೊಂಡ್ಬಿಟ್ಟು ಹಣ್ಣ ಎಸೆದಿರ್ತಕ್ಕಂತ ಸಂದರ್ಭ ಕೂಡ ಇದೆ. ಈ ಒಂದು ನಿಟ್ಟಿನಲ್ಲಿ ಈಗ ಇವರು ನಾವು ಗೋಡಂಬಿಯ ಒಂದು ಯಾವ ರೀತಿಯಿಂದ ನಾವು ಹಣ್ಣಿನ ಒಂದು ಸಂಸ್ಕರಣೆ ಮಾಡಬಹುದು, ಏನು ಮೌಲ್ಯವರ್ಧನೆಗಳ ಬಗ್ಗೆ ಏನ್ ಮಾಡಬಹುದು, ನಾವು ಹೆಚ್ಚಿನ ಉತ್ಪಾದನೆ ಆದಾಗ ಇದನ್ನ ನಾವು ಮೌಲ್ಯವರ್ಧನೆ ಮಾಡಿಸಿ ಇದನ್ನ ಯಾವ ರೀತಿಯಿಂದ ನಾವು ಆರ್ಥಿಕ ಸ್ವಾವಲಂಬನೆ ಆಗಬಹುದು ಅಂತ ಅನ್ನೋದನ್ನ ಇವರಿಂದ ಮತ್ತೆ ನಾವು ಮಾಹಿತಿ ಪಡೆದುಕೊಳ್ಳೋಣ. ಭದ್ರಾವತಿ ಆಕಾಶವಾಣಿ ಎಫ್ಎಂ ಮಾಧ್ಯಮದ ಮೂಲಕ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಈಗ ಗೋಡಂಬಿ ಹಣ್ಣಿನ ಸಂಸ್ಕರಣೆಗೆ ಬಂದ್ರೆ ಕಿರು ಪರಿಚಯ ಸರ್. ಗೋಡಂಬಿ ಹಣ್ಣಲ್ಲಿ ಏನಾಗುತ್ತೆ ಅಂದ್ರೆ ಪ್ರಮುಖವಾಗಿ ಗೋಡಂಬಿ ಹಣ್ಣಲ್ಲಿ 1/10 ಅಂತ ಕರಿತೀವಿ. 1/10 ನಾವು ನೆಟ್ಟ ಅಂತ ತಗೊಂಡ್ರೆ 10 gram ನಮಗೆ ಹಣ್ಣಿನ ವೇಸ್ಟ್ ಅಂತ ಆಗ್ಬಿಡುತ್ತೆ. ಈ ಒಂದು ವೇಸ್ಟ್ ಏನಾಗುತ್ತೆ, ಸರಿಸುಮಾರು ದನಗಳಿಗೆಲ್ಲ ಯೂಸ್ ಮಾಡ್ತಾರೆ, ಅಥವಾ ಇದನ್ನ ಕಾಂಪೋಸ್ಟ್ ಆಗಿ ಪ್ರಿಪೇರ್ ಆಗಿ ಮಾಡೋ ಕೂಡ ಆಗ್ತಾ ಇದಾರೆ, ಅಥವಾ ಅಲ್ಲೇ ಗೊಬ್ಬರವಾಗಿ ಕೂಡ ಜನಗಳು ತಗೊಳ್ಳೋದಂತೆ ಬರೀ ಬೀಜವನ್ನ ಮಾತ್ರ ತಗೊಂಡು ನಮಗೆ ಹಣ್ಣನ್ನ ಹಂಗೆ ಇದ್ ಮಾಡ್ತಾ ಇದಾರೆ. ಈ ಒಂದು ಹಣ್ಣು ಏನಾಗುತ್ತೆ, ಕೊಳತು ಅದನ್ನ ಗೊಬ್ಬರವಾಗಿ ಯೂಸ್ ಮಾಡ್ತಾ ಇದಾರೆ. ಈ ಒಂದು ಹಣ್ಣಿನಲ್ಲಿ ನಮಗೆ ಪ್ರಮುಖವಾಗಿ ವಿಟಮಿನ್ ಸಿ ಕಂಟೆಂಟ್ ರಿಚ್ ಇದೆ. ಈ ಹಣ್ಣಿನಲ್ಲಿ ಜ್ಯೂಸ್ ಕಂಟೆಂಟ್ ಕೂಡ ಜಾಸ್ತಿ. ಇದನ್ನ ನಾವು ಮೌಲ್ಯವರ್ಧಿತವಾಗಿ ಉಪಯೋಗ ಮಾಡ್ಕೋಬಹುದಾಗತ್ತೆ. ಈ ಹಣ್ಣಿನಲ್ಲಿ ಜನ ಏನ್ ಮಾಡ್ತಾರೆ, ನಾವು ನಮ್ಮಂತ ಚಿಗಿದ ಇದ್ದಾಗ ಏನಂದ್ರೆ ಟ್ಯಾನಿನ್ ಕಂಟೆಂಟ್ ಇರುತ್ತೆ, ಈ ಕೈ ಅಂಶ ಏನ್ ಬರುತ್ತೆ ಗಂಟ್ಲೆ ಕೆಡ್ತ ಬರ್ತಿತ್ತು. ಅದರಿಂದ ಏನಾಗುತ್ತೆ, ಜನ ರಿಸ್ಟ್ರಿಕ್ಟ್ ಮಾಡ್ತಾರೆ, ಬರೀ ಒಂದರಿಂದ ಎರಡು ಹಣ್ಣನ್ನ ಮಾತ್ರ ತಿಂದು ಅದನ್ನ ಎಸಿದೆ ಅಂತ ತುಂಬಾ ಜನಗಳನ್ನ ನೋಡಿದ್ದೀವಿ. ಹೌದು, ಈ ನಿಟ್ಟಿನಲ್ಲಿ ನಮ್ಮ ಗೋಡಂಬಿ ತಂತ್ರಜ್ಞಾನ ಕೇಂದ್ರ ಏನಾಗಿದೆ, ಈ ಹಣ್ಣಿನ ಮೌಲ್ಯವರ್ಧನೆ ಮತ್ತು ಅದನ್ನ ಯಾವ ರೀತಿ ಎಲ್ಲ ಉಪಯೋಗಗಳನ್ನ ಮಾಡ್ಕೋಬಹುದಂತಾಗಿ ನಾವು ಸಂಶೋಧನೆಯನ್ನು ಮಾಡಿದ್ದೇವೆ. ಅದೇ ಪರವಾಗಿ ನಾನು ಈ ಒಂದು ರೈತರ ಬಾಂಧವರಿಗೆ ಆ ಹಣ್ಣಿನ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ ಬಗ್ಗೆ ಯಾವ ರೀತಿ ಮಾಡ್ಬೇಕಂತ ಇವತ್ತು ನಾನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೇನೆ ಸರ್. ಈಗ ಇದರಲ್ಲಿ ಯಾವ ರೀತಿಯಿಂದ ಒಂದು ಹಣ್ಣುಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದು ಅಂತ ಹೇಳ್ತೀರಾ ಈ ಸಂಸ್ಕರಣೆ ಒಂದು ವಿಧಾನಕ್ಕೆ ಬಂದ್ರೆ? ಸರ್, ಪ್ರಮುಖವಾಗಿ ನಾವು ಇದರಲ್ಲಿ ಎರಡು ರೀತಿಯ ಆಯ್ಕೆಗಳನ್ನ ಮಾಡ್ಕೋಬೇಕಾಗತ್ತೆ. ಒಂದು ದೋರ್ಗಾಯಿಗಳಂತ ತಗೊಂಡು ಇದನ್ನ ನಾವು ಪಿಕಲ್ ಮತ್ತೆ ಜಾಮ್ಗೆ ಪ್ರಿಪರೇಷನ್ ಗೆ ಯೂಸ್ ಮಾಡಬೇಕಾಗತ್ತೆ. ಒಂದು ಕಂಪ್ಲೀಟ್ ಆಗಿ ಹಣ್ಣಾಗಿರಂತ ಒಂದು ಹಣ್ಣುಗಳನ್ನ ಆಯ್ಕೆ ಮಾಡಿ ಅದನ್ನ ನಾವು ಸಿರಾಪ್ ಮತ್ತೆ ಜ್ಯೂಸ್ ಗೆ ಏನ್ ಎಕ್ಸ್ಟ್ರಾಕ್ಷನ್ ಮಾಡ್ಕೋತೀವಿ, ಅದಕ್ಕೆ ನಾವು ಈ ಹಣ್ಣ ಕಳ್ತಂತ ಹಣ್ಣು ಚೆನ್ನಾಗಿ ಹಣ್ಣಾಗಿರೋ ಹಣ್ಣುಗಳನ್ನ ನಾವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಸರ್. ಓಕೆ, ಅಲ್ಲ ಜಾಸ್ತಿ ಹಣ್ಣಾಗಿರೋದನ್ನ ಏನ್ ಮಾಡಬಹುದು? ಸರ್, ಜಾಸ್ತಿ ಅಂದ್ರೆ ಇನ್ನೇನು ಬಿಸಾಕೋ ಒಂದು ಸಂದರ್ಭ ಬರುತ್ತೆ, ಅಂತ ರೀಚ್ ಆಗಕ್ಕಿಂತ ಮುಂಚೆ ನಾವು ಆ ಹಣ್ಣುಗಳನ್ನ ಹಾರ್ವೆಸ್ಟ್ ಮಾಡಿ ಅದರಿಂದ ರಸವನ್ನ ತಗೋಬೇಕಾಗತ್ತೆ ಸರ್. ಈ ಪ್ರಮುಖವಾಗಿ ಮೊದಲನೇದಾಗಿ ನಾವು ಯಾವ ರೀತಿ ಹಣ್ಣನ್ನ ಪ್ರೊಸೆಸ್ ಮಾಡ್ಬೇಕಂತಂದ್ರೆ, ಮೊದಲನೇದಲ್ಲಿ ಗಿಡಗಳಲ್ಲಿ ಹಣ್ಣು ಇನ್ನೇನು ತೊಟ್ಟಿಂದ ಉದುರುವಂತ ಸಮಯಗಳಲ್ಲಿ ನಾವು ಏನಾಗುತ್ತೆ, ಪ್ರತಿ ಒಂದು ಗಿಡದಲ್ಲಿ ಹಣ್ಣುಗಳನ್ನ ಸೆಲೆಕ್ಟ್ ಮಾಡಿ ಅಥವಾ ದೋರು ಹಣ್ಣುಗಳನ್ನ ಯಾವ ಇರ್ತಾವ ಆ ತರದನ್ನ ಸೆಲೆಕ್ಟ್ ಮಾಡಿ ದೋರು ಹಣ್ಣುಗಳನ್ನ ಮತ್ತು ಕಂಪ್ಲೀಟ್ ಹಣ್ಣಾಗಿರುವಂತಹ ಹಣ್ಣುಗಳನ್ನ ಸಪರೇಟ್ ಮಾಡ್ಬೇಕಾಗತ್ತೆ. ಮೊದಲನೇ ಹಂತದಲ್ಲಿ ಆ ಸಪರೇಷನ್ ಕೂಡ ಫಸ್ಟ್ ಸ್ಟೆಪ್ ಆಗುತ್ತೆ. ಇದರಲ್ಲಿ ಮೊದಲನೇದಾಗಿ ಹಣ್ಣುಗಳನ್ನ ಬೇರ್ಪಡಿಸಬೇಕು. ಬೇರ್ಪಡಿಸಿರುವ ಹಣ್ಣುಗಳನ್ನ ಚೆನ್ನಾಗಿ ತೊಳಿಬೇಕಾಗತ್ತೆ. ತೊಳೆದಂತ ಹಣ್ಣುಗಳನ್ನ ನಾವು ಹೈಡ್ರಾಲಿಕ್ ಪ್ರೆಸರ್ ಅಂತ ಕರಿತೀವಿ ಅಥವಾ ಸ್ಕ್ರೂ ಪ್ರೆಸರ್ ಅಂತ ಕರಿತೀವಿ, ಸ್ಕ್ರೂ ಆಗರ್ ಪ್ರೆಸರ್ ಅಂತ ಬರಿತೀವಿ. ಅಥವಾ ಮನೆಗಳಲ್ಲಿ ಆದ್ರೆ ಜರಡಿಗಳಲ್ಲಿ ಜನಗಳ ಅಥವಾ ಕೈಯಿಂದ ಹಿಂಡಿ ಕೂಡ ನಾವು ಇದನ್ನ ರಸವನ್ನ ತಗೋಬಹುದಾಗುತ್ತೆ. ಇಲ್ಲಿ ಸಂಸ್ಕರಣೆಯಲ್ಲಿ ಎರಡು ರೀತಿ, ಈಗ ನಾವು ಏನು ಗಂಟ್ಲಿಗೆ ಕೆರೆತ ಬರುತ್ತಂತ ಟ್ಯಾನಿನ್ ಕಂಟೆ ಇರುತ್ತೆ ಅದನ್ನ ರಿಮೂವ್ ಮಾಡ್ಬೇಕಾದ್ರೆ ಎರಡು ಹಂತವಾಗಿ ಮಾಡಬಹುದಾಗತ್ತೆ. ಒಂದು ಪಿಕಲ್ಗೆ ಜಾಮ್ ಅಂತ ಬೆಳೆಸುವಂತ ಒಂದು ಸಾಧಾರಣವಾಗಿ ಮನೆ ಮಟ್ಟದಂತಲ್ಲಿ ಸಿಗುವಂತ ಒಂದು ಪ್ರಿಸರ್ವೇಟಿವ್ ನ ಆಡ್ ಮಾಡಿ, ಪ್ರಿಸರ್ವೇಟಿವ್ ಅಲ್ಲಿ ಆಡ್ ಮಾಡಿ ನಾವು ಕೂಡ ಇದನ್ನ ತೆಗಿಬಹುದಾಗತ್ತೆ. ಟ್ಯಾನಿನ್ ಕಂಟೆಂಟ್ ಯಾವ್ದು ಅದಾಗುತ್ತೆ ಅಂತಂದ್ರೆ ಉಪ್ಪು, ಮನೆಯಂತ ಸಿಗುವಂತ ಉಪ್ಪನ್ನ ಉಪಯೋಗಿಸಿಕೊಂಡು ನಾವು ಇದರಲ್ಲಿರುವಂತ ಟ್ಯಾನಿನ್ ಕಂಟೆಂಟ್ ನ ರಿಮೂವ್ ಮಾಡಬಹುದಾಗತ್ತೆ. ಅದು ಸಂಸ್ಕರಣೆಯಲ್ಲಿ ಬಂತು. ಈಗ ಮಾರ್ಕೆಟ್ ಅಲ್ಲಿ ಹೋಗಿ ಏನು ಈಗ ರೈತರು ಅಥವಾ ಯಾರು ಬೆಳೀತಾರೆ ಅವ್ರನ್ನ ಒಂದು ಬುಟ್ಟೆಲಿ ಇಟ್ಕೊಂಡು ಬಿಟ್ಟಿದ್ದಾರೆ, ಆ ಸಮಯದಲ್ಲಿ ಯಾವ ರೀತಿಯಿಂದ ನಾವು ಇದು ಮಾಡಬಹುದು ಅಂತ ಅಂದ್ರೆ ತಿನ್ನಕ್ಕೆ, ಯಾಕಂದ್ರೆ ಒಂದ್ ಹಣ್ಣು ತಿಂದಾದ್ಮೇಲೆ ಆಮೇಲೆ ಕಹಿ ಕಹಿ ಅನುಭವ ಆಗಿ ಬೇಡಪ್ಪ ಎರಡನೇ ಹಣ್ಣು ಅಂತಾರೆ. ಸೊ ಇಂತ ಸಂದರ್ಭದಲ್ಲಿ ನಾವು ಆ ತರ ಸಂದರ್ಭದಲ್ಲಿ ಒಂದರಿಂದ ಎರಡು ಹಣ್ಣ ರಿಸ್ಟ್ರಿಕ್ಟ್ ಆಗುತ್ತೆ ಸರ್. ಈ ಆ ಒಂದು ಅಂಶ ಬರಬಾರ್ದು ಅಂತಂದ್ರೆ ನಾವು ಜ್ಯೂಸ್ ಇರುತ್ತಲ್ಲ ಜ್ಯೂಸ್ ನ ಸಪರೇಟ್ ಆಗಿ ನಾವೇ ತಯಾರಿಗೆ ಒಂದು ಮಾಡುವಂತೂ ಕುಡಿಬಹುದಾಗತ್ತೆ. ನಾವು ಅಲ್ಲಿ ತಿಂದಾಗ ಒಂದರಿಂದ ಎರಡು ಹಣ್ಣು ಅಷ್ಟೇ ತಿನ್ನಕ್ಕೆ ಸೀಮಿತವಾಗಿರುತ್ತೆ. ಈ ಒಂದು ನಾವು ಜ್ಯೂಸ್ ಅಲ್ಲಿ ಟ್ಯಾನಿನ್ ಕಂಟೆಂಟ್ ನ ರಿಮೂವ್ ಮಾಡಿ ಅದನ್ನೇ ಸಿರಪ್ ಮಾಡಿ ಅದನ್ನ ಇನ್ಸ್ಟೆಂಟ್ ಆಗಿ ನಾವು ಜ್ಯೂಸ್ ಗಳಾಗಿ ಪ್ರಿಪೇರ್ ಮಾಡಿ ಕೂಡ ನಾವು ಅದನ್ನ ಕುಡಿಬಹುದಾಗತ್ತೆ. ಈ ರೀತಿ ಮಾಡ್ಬೇಕಾದ್ರೆ ಅಂತ ನಾವೇನ್ ಮಾಡಕಂತ, ಶುದ್ಧವಾದಂತ ಹಣ್ಣುಗಳನ್ನ ತಂದು ಶುದ್ಧವಾದ ನೀರಿನಲ್ಲಿ ತೊಳೆದು ಅದ ಹಣ್ಣನ್ನ ನೆಕ್ಸ್ಟ್ ಅದಾದ್ಮೇಲೆ ಹೈಡ್ರಾಲಿಕ್ ಪ್ರೆಸರ್ ಇಂದ ನಾವು ಜ್ಯೂಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಜ್ಯೂಸ್ ಒಂದು 100 grams ಅಷ್ಟು ನಾವು ಒಂದು ಹಣ್ಣನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ 40-45 ml ಅಷ್ಟು ನಮಗೆ ಜ್ಯೂಸ್ ಬರುತ್ತೆ. ಆ ಜ್ಯೂಸ್ ಅನ್ನ ನಾವೇನ್ ಮಾಡ್ಬೇಕಾಗತ್ತೆ, ಮನೆಯಲ್ಲಿಯೇ ಸಿಗುವಂತ ಸಬ್ಬಕ್ಕಿಯನ್ನ ಒಂದು ನುಚ್ಚಾಗಿ ಮಾಡಿಕೊಂಡು ಅದರಲ್ಲಿ ಪಾಯಸ ಮಾಡೋ ತರ ಗಂಜಿಯನ್ನ ತಯಾರಿಸಬೇಕಾಗತ್ತೆ. ಒಂದು 10-15 liters ನಾವು ಜ್ಯೂಸ್ ಏನ್ ತಗೋತೀವೋ ಆ ಒಂದು ಇದಕ್ಕೆ ಪ್ರತಿ 1 liter 5-10 ml ನಷ್ಟು ಏನು ಸಬ್ಬಕ್ಕಿ ಬರುತ್ತೋ ಆ ಸಬ್ಬಕ್ಕಿ ಗಂಜಿಯನ್ನ ಆ ಇದ್ರೊಳಗಡೆ ಹಾಕ್ಬೇಕಾಯ್ತು ಕಂಟೈನರ್ ಒಳಗಡೆ. ನಮಗೆ ಒಂದು ಸ್ಟೀಲ್ ಕಂಟೈನರ್ ಅಲ್ಲಿ ಜ್ಯೂಸ್ ನ ಕಲೆಕ್ಟ್ ಮಾಡಿ ಫಿಲ್ಟರ್ ಮಾಡಿ ಏನ್ ಸೋಸ್ತಿವಿ ಹಣ್ಣಿನ ಒಂದು ಜ್ಯೂಸ್ ಅನ್ನ ಸೋಸಿ ನಂತರವಾಗಿ ನಾವು ಅದರೊಳಗಡೆ ಈ ಒಂದು ಸಬ್ಬಕ್ಕಿ ಇದನ್ನ ಹಾಕ್ಬೇಕಾಗತ್ತೆ. ಚೆನ್ನಾಗಿ ಡಿಸಾಲ್ವ್ ಮಾಡಿ ಅದರೊಳಗೆ ತಿರುಗಿಸಿ ನಾವು ಇಡಬೇಕಾಗತ್ತೆ. ಸುಮಾರು ನಿಮಗೆ 4-5 ಗಂಟೆಗಳ ಕಾಲ ಆ ಇಟ್ಟಾದ್ಮೇಲೆ ಟ್ಯಾನಿನ್ ಕಂಟೆಂಟ್ ಏನಾದ್ರು ಒಂದು ಇದಿರುತ್ತೋ ಆ ಕೆಳಗಡೆ ಲೇಯರ್ ಅಲ್ಲಿ ಸೆಪರೇಟ್ ಆಗುತ್ತೆ, ಸೆಟಲ್ ಆಗತ್ತೆ. ಆ ನಂತರ ಆ ಜ್ಯೂಸ್ ಅನ್ನ ನೀವು ಫಿಲ್ಟರ್ ಮುಖಾಂತರ ಅಥವಾ ಒಂದು ಪುಟ ಪೇಪರ್ ಅಂತ ಕರಿತೀವಿ ಆ ಇದರಲ್ಲಿ ನೀವು ಅದನ್ನ ಫಿಲ್ಟರ್ ಮಾಡಬೇಕಾಗತ್ತೆ. ಮನೆಯಲ್ಲಾದ್ರೆ ಜರಡಿಗಳಲ್ಲಿ ಬರ್ತವೆ, ಬಟ್ಟೆ ಕರವಸ್ತ್ರಗಳಲ್ಲಿ ನೀವು ಕೂಡ ಅದನ್ನ ಫಿಲ್ಟರ್ ಮಾಡಿ ಅದನ್ನ ನೀವು ಸ್ಟೋರ್ ಮಾಡಬಹುದಾಗತ್ತೆ. ಈ ಒಂದು ಸ್ಟೋರ್ ಮಾಡಿದಂತ ಜ್ಯೂಸಿಗೆ ನೀವು ಸೋಡಿಯಂ ಬೆಂಜೋಯೇಟ್ ಹಾಕಿ 2.5 ಪೊಟಾಷಿಯಂ ಮೆಟಾಬೈ ಸಲ್ಫೇಟ್ ಅಂತ ಸಿಗುತ್ತೆ, ಆ ಮೆಟಾಬೈ ಸಲ್ಫೇಟ್ 2.5 grams ಅತ್ತೆ ಹಾಕಿ ನೀವು ಅದನ್ನ ಪ್ರಿಸರ್ವ್ ಮಾಡಿ ಇಟ್ಕೋಬಹುದಾಗತ್ತೆ. ಇದು ಈಗ ಕಮರ್ಷಿಯಲ್ ಆಗಿ ಅಂತಂದ್ರೆ ವಾಣಿಜ್ಯವಾಗಿ ಏನಾದ್ರೂ ನಮ್ಮ ರೈತರು ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ವಾಣಿಜ್ಯವಾಗಿ ಕೇರಳ ಭಾಗದಲ್ಲಿ ಅವರವರ ಇದರಲ್ಲಿ ಮಾಡ್ತಾ ಇದ್ದಾರೆ, ಇದೆ ಹೆಚ್ಚಾಗಿದೆ. ಅದೇ ನಿಟ್ಟಿನಲ್ಲಿ ನಮ್ಮ ಒಂದು ಈ ಪ್ರದೇಶಗಳಲ್ಲಿ ಕೂಡ ಸ್ವಾವಲಂಬಿ ಆಗಿ ಜನಗಳು ಭಾಗದಲ್ಲಿ ಇರಬೇಕು. ಮಂಗಳೂರು ಭಾಗದಲ್ಲಿ ಕೇರಳಕ್ಕೆ ಹತ್ತಿರ ಇರತಕ್ಕಂತದ್ದು ಹೌದು ಮಂಗಳೂರು ಪುತ್ತೂರು ಉಡುಪಿ ಈ ಭಾಗಗಳಲ್ಲಿ ಸಿರ್ಸಿಯ ಒಂದು ಈ ಕಡೆ ಏನು ನಾವು ಕೊಂಕಣ ಪ್ರದೇಶ ಹೇಳ್ತೀವಲ್ಲ ಆ ಒಂದು ಪ್ರದೇಶಗಳಲ್ಲಿ ಇದಾವೆ. ಕೆಲವೊಬ್ಬರು ವೈನ್ ಕೂಡ ಪ್ರಿಪೇರ್ ಮಾಡ್ತಿದ್ದಾರೆ. ಈ ಇದೆ ಸಿರಪ್ ನಾವಿಲ್ಲಿ ಯಾವುದೇ ರೀತಿ ಆತರ ಪ್ರಿಪೇರ್ ಮಾಡ್ತಿಲ್ಲ, ನಾವಿಲ್ಲಿ ಸಿರಪ್ ಗಳನ್ನ ಮಾತ್ರ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಓಕೆ, ಸಿರಪ್ ಮಾತ್ರ? ಹೌದು, ವೈನ್ ಇಲ್ಲ? ವೈನ್ ಇಲ್ಲ ಸರ್, ನಮ್ಮಲ್ಲಿ ಬರೀ ಸಿರಪ್ ಅಷ್ಟೇ ಪ್ರಿಪೇರ್ ಮಾಡ್ತೇವೆ. ಈಗ ಜಾಮಿನ ಒಂದು ಇದರ ಒಂದು ಮೌಲ್ಯವರ್ಧನೆ ಬಂದ್ರೆ ಜಾಮ್ ನಾವು ಯಾವ ರೀತಿಯಿಂದ ಈ ಹಣ್ಣಿಂದ ಮಾಡಬಹುದು, ಆಮೇಲೆ ಯಾವ ಹಣ್ಣು ಇದಕ್ಕೆ ಆಯ್ಕೆ ಮಾಡ್ಕೊಳ್ತೀರಾ ಈ ಒಂದು ಜಾಮ್ ಮಾಡಬೇಕಾದ್ರೆ, ಡೋರ್ಗಾಯನ ಇಲ್ಲ ಪೂರ್ತಿ ಆಗಿರೋ ಹಣ್ಣನ್ನ ಹೇಗೆ ಸರ್? ಜಾಮ್ ಮಾಡ್ಬೇಕಾದ್ರೆ ಸರ್ ನಾವೇನಾಗತ್ತೆ, ಸ್ವಲ್ಪ ಬಲಿತಂತ ಹಣ್ಣಾಗಿರುತ್ತೆ ಮತ್ತೆ ರಸ ಇನ್ನೇನು ತಗುವಂತ ಹಣ್ಣುಗಳಿರ್ತವೆ. ಡೋರ್ಗಾಯಿಂದ ಹಣ್ಣಿಗೆ ತೆರನಾಗಿದ್ದ ಹಣ್ಣುಗಳನ್ನ ನಾವು ಅದನ್ನ ಫಸ್ಟ್ ತಗೋಬೇಕಾಗತ್ತೆ. ನೆಕ್ಸ್ಟ್ ತೊಟ್ಟಿನ ಭಾಗ ಮತ್ತು ತೊಟ್ಟಿಯ ತುದಿ ಭಾಗವನ್ನ ಎರಡು ಭಾಗದಲ್ಲಿ ಕತ್ತರಿಸಿ ತೆಗಿಬೇಕಾಗತ್ತೆ. ನೆಕ್ಸ್ಟ್ ನಂತರವಾಗಿ ಅದನ್ನ ತೊಳೆದು ನಾವು ಸೈಜಿಗೆ ತಕ್ಕನಾಗಿ ಕಟ್ಟನ್ ಮಾಡಿ ನೆಕ್ಸ್ಟ್ ಅದಾದ ಮೇಲೆ ನಂತರವಾಗಿ ಅದನ್ನ 2-3 minutes ಬಾಯ್ಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಂತರವಾಗಿ ಅದನ್ನ ಬಾಯ್ಲ್ ಆದಂತ ಒಂದು ಇದನ್ನ ತಗೊಂಡು ನಾವು ಅದನ್ನ ರುಬ್ಬಿ ಅದನ್ನ ಇಟ್ಕೋಬೇಕಾಗತ್ತೆ. ರುಬ್ಬಿದಂತ ಒಂದು ಇದಕ್ಕೆ ನಾವು ಹಣ್ಣಿಗೆ ಕನಿಷ್ಠ 500-750 grams ಸಕ್ಕರೆಯನ್ನ ನಾವು ಆಡ್ ಮಾಡಬೇಕಾಗತ್ತೆ. ಆಡ್ ಮಾಡಿ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಬರ್ತಿದ್ದಂಗೆನೆ ಆಗ ಒಂದು ಜಾಮ್ನ ಇದು ಬರ್ತಾವ ಕನ್ಸಿಸ್ಟೆನ್ಸಿ ಬರುತ್ತೆ. ಆ ಕನ್ಸಿಸ್ಟೆನ್ಸಿ ಬರುವಂತ ಸಮಯದಲ್ಲಿ ನೀವು ಸಿಟ್ರಿಕ್ ಆಸಿಡ್ ಅಂತ ಕರಿತೀವಿ ಅದನ್ನ 15 grams ಆಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇದನ್ನ ಈ ಟೈಮ್ ಅಲ್ಲಿ ಹಾಕ್ಬೋದು, ಇಲ್ಲ ನಂತರವಾಗಿ ಜಾಮ್ ಪ್ರಿಪೇರ್ ಆಗೋ ಟೈಮಲ್ಲಿ ಕೂಡ ಆಡ್ ಮಾಡಬಹುದಾಗತ್ತೆ. ಈ ಒಂದು ಅಂತ ತಲುಪಿದ್ಯಾ ಇಲ್ಲ ಅನ್ನೋ ಇದಕ್ಕೋಸ್ಕರ ನಾವು ಶೀಟ್ ಟೆಸ್ಟ್ ಅಂತ ಕರಿತೀವಿ. ಮೇಲಿಂದ ಈಗ ಬಿಟ್ಟಂಗೆ ಪಾಕ ಬಂದಿರುತ್ತಲ್ಲ, ಪಾಕ ಟೆಸ್ಟ್ ಮಾಡ್ದಂಗ ಕೂಡ ಜನ ಮಾಡಬಹುದಾಗತ್ತೆ. ಅಥವಾ ಆದ್ಬಿಟ್ಟು ತೊಟ್ಟೆಯಲ್ಲಿ ಕೂಡ ನಾವು ನೀರನ್ನ ಹಾಕಿ ನಂತರ ಹೋಗಿ ಒಂದು ಟೆಸ್ಟ್ ಮಾತ್ರ ಒಂದು ಡ್ರಾಪ್ ಅಷ್ಟು ಅಲ್ಲಿ ಹಾಕಿ ಡ್ರಾಪ್ ಟೆಸ್ಟ್ ಅಂತ ಕರಿತೀವಿ. ಆ ಇದನ್ನ ಹರಡಿಸಿದಾಗ ಯಾವುದೇ ರೀತಿಯ ಒಂದು ಅಳ್ಳಾಡಿಲ್ಲ ಅಂತಂದ್ರೆ ಜಾಮ್ ರೆಡಿ ಆಗಿದೆ ಅಂತ, ಇಲ್ಲವಾದಲ್ಲಿ ನಾವು ಅದನ್ನ ಇದು ಮಾಡಬೇಕಾಗತ್ತೆ. ಇನ್ನು ಕಂಟಿನ್ಯೂಸ್ ಇನ್ನು ಸ್ವಲ್ಪ ಸ್ಟೀರ್ ಮಾಡಿ ಹಣ್ಣನ್ನ ಇದು ಮಾಡಬಹುದಾಗತ್ತೆ. ಉಪ್ಪಿನಕಾಯಿ ತಯಾರಿಕೆಗೆ ಬಂದ್ರೆ ಯಾವ ಹಣ್ಣು ನಮಗೆ ಸೂಕ್ತ ಅಂತ ಹೇಳ್ತೀವಿ? ದೋರುಕಾಯಿಗಳು ನಾವು ಉಪ್ಪಿನಕಾಯಿಗೆ ಏನಂತಂದ್ರೆ ದೋರುಕಾಯಿಗಳನ್ನ ಇದು ಮಾಡ್ತೀವಿ. ಈ ಉಪ್ಪಿನಕಾಯಿ ತಯಾರಿಯಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ದೋರುಕಾಯಿಗಳನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದು ಜಾಮ್ ನಾವು ಯಾವ ತರ ತಯಾರಿ ಮಾಡ್ತೀವೋ ಅದೇ ರೀತಿಯಲ್ಲಿ ಇದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಎರಡೂ ವಿಭಾಗದಲ್ಲಿ ನಾವು ಕಟ್ ಮಾಡಿ ಇದನ್ನ ನಂತರವಾಗಿ 10 ನಿಮಿಷಗಳ ಕಾಲ ಬೇಯಿಸಬೇಕಾಗತ್ತೆ. ನಂತರವಾಗಿ ಈ ಒಂದು ತೆಗೆದಂತ ಬೇಯಿಸಿದಂತ ಇದನ್ನ ಸಪರೇಟ್ ಆಗಿ ಆರ್ಡ್ ಹಾಕಿ ನಂತರವಾಗಿ ನಾವು ಏನ್ ಮಾಡ್ತೀವಿ ಒಗ್ಗರಣೆಗೆ ಹಾಕಿ ಇದು ಮಾಡ್ಬೇಕಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಕನಿಷ್ಠ 1 kg ಉಪ್ಪಿನಕಾಯಿ ತಯಾರಬೇಕು ಅಂತಂದ್ರೆ 1 kg ಎಣ್ಣೆ ಬೇಕಾಗತ್ತೆ. ಈ ಪ್ರಮುಖವಾಗಿಂತ ಬೇಕಾಗಿರುವಂತಹ ಪದಾರ್ಥಗಳಂತಂದ್ರೆ ಒಂದು ಎಣ್ಣೆ ಬೇಕಾಗುತ್ತೆ, ಸಾಸಿವೆ ಬೇಕಾಗತ್ತೆ, ಜೀರಿಗೆ ಬೇಕಾಗತ್ತೆ, ಶುಂಠಿ ಬೇಕಾಗತ್ತೆ, ಹಸಿಮೆಣಸಿನಕಾಯಿ ಬೇಕಾಗತ್ತೆ, ಮತ್ತೆ ಖರ್ಜೂರ ಬೇಕಾಗತ್ತೆ. ಇಷ್ಟು ಪ್ರಮುಖ ಇಂಗ್ರೀಡಿಯೆಂಟ್ಸ್ ನ ತಗೊಂಡು ಮೊದಲನೇದಾಗಿ ಖರ್ಜೂರ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಮೆಂತ್ಯ ಮತ್ತೆ ಸಾಸಿವೆಯನ್ನ ರುಬ್ಬಿ ನಾವು ಇಟ್ಕೋಬೇಕಾಗತ್ತೆ. ಮೊದಲನೇದಾಗಿ ಎಣ್ಣೆಗೆ ಹಾಕಿ ಈ ಬೆಳ್ಳುಳ್ಳಿ ಮತ್ತೆ ಇದನ್ನ ಸಾಸಿವೆಗೆ ಒಗ್ಗರಣೆ ಕೊಟ್ಟು ನಂತರವಾಗಿ ಈ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡಿ ಪ್ರತಿ ಕೆಜಿಗೆ ನೀವು 250-300 grams ಖಾರದ ಅಚ್ಚ ಖಾರದ ಪುಡಿ ಮೆಣಸಿನಕಾಯಿ ಪುಡಿಯನ್ನ ಆಡ್ ಮಾಡಬೇಕಾಗತ್ತೆ. ಈ ಕಂಟಿನ್ಯೂಸ್ ಆಗಿ ಸ್ಟೀರ್ ಹಾಕ್ತಿದಂತ ಇದಕ್ಕೆ ಮೆಣಸಿನಕಾಯಿ ಪೌಡರ್ ಯೂಸ್ ಮಾಡಂಗಿಲ್ವ? ಒಣ ಮೆಣಸಿನಕಾಯಿ ಪೌಡರ್ ಯೂಸ್ ಮಾಡಬಹುದು. 250 grams ಒಣ ಮೆಣಸಿನಕಾಯಿ ಪುಡಿಯನ್ನು ಕೂಡ ನಾವು ಯೂಸ್ ಮಾಡಬಹುದು. ಅದನ್ನ ಇದು ಹಸಿಮೆಣಸಿನಕಾಯಿ ಏನ್ ಲಾಭ ಈಗ ಇದರಲ್ಲಿ ಟೇಸ್ಟ್ ಅಂದ್ರೆ ಅವರ ರುಚಿಗೆ ತಕ್ಕ ಹಾಗೆ ಕೆಲವರು ಹಸಿಮೆಣಸಿನಕಾಯಿ ಇಷ್ಟಪಡ್ತಾರೆ, ಕೆಲವರು ಒಣಮೆಣಸಿನಕಾಯಿ ಇಷ್ಟಪಡ್ತಾರೆ. ಸೊ ಅವರ ಒಂದು ರುಚಿಗೆ ತಕ್ಕಂತೆ ನಾವು ಆಡ್ ಮಾಡ್ತಾ ಹೋಗ್ಬಹುದು, ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡಬಹುದು ಅಥವಾ ತೆಗಿಬಹುದು ಅಂತ ಹೇಳ್ತಾರೆ. ಹೌದು. ಈಗ ಈ ಒಂದು ಉಪ್ಪಿನಕಾಯಿ ಮಾಡಿರ್ತಕ್ಕಂತ ಉಪ್ಪಿನಕಾಯಿ ಎಷ್ಟು ದಿನಗಳವರೆಗೆ ನಾವು ಇಡಬಹುದು ಸರ್? ಸುಮಾರು ನಾವು 3-4 ತನಕ ಇಟ್ಕೋಬಹುದು. ಈ ಒಂದು ನಾವು ಪ್ರಿಸರ್ವೇಟಿವ್ ನ ಆಡ್ ಮಾಡಿ 6 ಕಂಟ ಕೂಡ ನಾವು ಎಕ್ಸ್ಟೆಂಡ್ ಮಾಡಬಹುದು. ಅದು ಅಂತ ಕಾಯ್ದು ಈ ಉಪ್ಪಿನಕಾಯಿ ತಯಾರಾದಂತ ಉಪ್ಪಿನಕಾಯಿಗೆ ಸುಮಾರು 1 kg ಮತ್ತು 1 liter ಕಾದ ಎಣ್ಣೆಯನ್ನ ಹಾಕಿ ಸುಮಾರು 3-4 ಕಂಟ ನೀವು ಲೈಫ್ ಸ್ಪ್ಯಾನ್ ನ ಎಕ್ಸ್ಟೆಂಡ್ ಮಾಡ್ತಾ ಹೋಗಬಹುದಾಗುತ್ತೆ. ಜಾಮ್ ಕೂಡ ಇದೇ ತರನ ಸರ್? ಜಾಮ್ ನಲ್ಲಿ ಇಲ್ಲಿ 2 ವಿಭಾಗವಾಗಿ ಎಲ್ಲರೂ ಕೂಡ ಕ್ಯಾಶ್ಯೂ ಹಣ್ಣನ್ನ ಅಂದ್ರೆ ಗೋಡಂಬಿ ಹಣ್ಣನ್ನ ಇಚ್ಛೆ ಪಡೋದಿಲ್ಲ. ಆದ್ರಿಂದ ನಾವಿಲ್ಲಿ ಮಿಕ್ಸ್ಡ್ ಫ್ರೂಟ್ ಜಾಮ್ ಆಗಿ ಕೂಡ ಪ್ರಿಪೇರ್ ಮಾಡಬಹುದು ಮತ್ತು ಒಂದು ಕ್ಯಾಶ್ಯೂ ಆಪಲ್ ಪ್ರಾಡಕ್ಟ್ ಆಗಿ ಪ್ರಿಪೇರ್ ಮಾಡಬಹುದು. ಇದರಲ್ಲಿ 50% ಅನುಪಾತದಲ್ಲಿ 50% ಅಷ್ಟು ನಮ್ಗೆ ಯಾವ ಇಂಟ್ರೆಸ್ಟೆಡ್ ಫ್ರೂಟ್ಸ್ ಇದೆ, ಮ್ಯಾಂಗೋ ಅಥವಾ ಪಪ್ಪಾಯ ಅಥವಾ ಪೆಪ್ಪಿನ, ಈ ಕಂಟೆಂಟ್ ನ ಯೂಸ್ ಮಾಡಿ ಕೂಡ ನಾವು ಒಂದು ಜಾಮ್ ನ ತಯಾರು ಮಾಡಬಹುದು. ಒಂದು ಗೋಡಂಬಿ ಹಣ್ಣಿನ ಜಾಮ್ ನಷ್ಟೇ ತಯಾರು ಮಾಡಬಹುದಾಗತ್ತೆ. ಗೋಡಂಬಿ ಹಣ್ಣಿನ ಜಾಮ್ ತಯಾರು ಮಾಡಬೇಕಾದ್ರೆ ನೀವೇನ್ ಮಾಡಬೇಕಾಗತ್ತೆ ಅಂದ್ರೆ, ಮೊದಲನೇದಾಗಿ ಗೋಡಂಬಿ ಹಣ್ಣುಗಳನ್ನ ತೆಗೆದು ಎರಡು ಭಾಗದಲ್ಲಿ ತೊಟ್ಟು ಮತ್ತೆ ತಿರುಳು ಭಾಗದಲ್ಲಿ ಎರಡು ಕಡೆ ತೆಗೆದಬೇಕಾಗತ್ತೆ. ನಂತರ ಅದನ್ನು ವಾಶ್ ಮಾಡಿ ನೆಕ್ಸ್ಟ್ ಅದನ್ನ ಮೇಲೆ ಬಾಯ್ಲ್ 2-3 minutes ಬ್ಲಾಂಚಿಂಗ್ ಅಂತ ಕರಿತೀವಿ, ನೀರಿನಲ್ಲಿ ಎದ್ದು ತೆಗೆದು ಹಾಕಬೇಕಾಗತ್ತೆ. ಅದನ್ನ ಚೆನ್ನಾಗಿ ರುಬ್ಬಿ ತಿಳಿ ಅಂಶ ಲಾಸ್ಟ್ ಒಂದು ಗ್ರೈನ್ಸ್ ಏನಿರುತ್ತೆ ಅದನ್ನ ಒಂದು ಮಸ್ಲಿನ್ ಕ್ಲಾತ್ ಅಲ್ಲಿ ಎಲ್ಲ ಚೆನ್ನಾಗಿ ಇದು ಮಾಡಿ ಆ ತಿಳು ಪದಾರ್ಥ ತೆಗೆದು ಕೆಳಗಂತ ಬರುವಂತ ಇದನ್ನ ಜಾಮ್ನ ತಿರುಳನ್ನ ನಾವು ಹಾಕೋಬೇಕಾಗತ್ತೆ. ಅದಕ್ಕೆ ಕನಿಷ್ಠವಾಗಿ 750 grams ಸಕ್ಕರೆಯನ್ನ ಆಡ್ ಮಾಡಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ ಸ್ಟೀರ್ ಮಾಡಿ ನಂತರ ಅದಕ್ಕೆ ನೀವು ಪ್ರಿಸರ್ವೇಟಿವ್ನ ಆಡ್ ಮಾಡಿ ಶೀಟ್ ಟೆಸ್ಟ್ ಎಲ್ಲ ಟೆಸ್ಟ್ ಮಾಡಾದ್ಮೇಲೆ ಒಂದು ರೀತಿಯಲ್ಲಿ ಮಾಡಬಹುದಾಗತ್ತೆ. ನಂತರವಾಗಿ ಈ ಒಂದು ಇದು ಮಿಕ್ಸ್ಡ್ ಫ್ರೂಟ್ ಜಾಮಿಂಗ್ ಮಾಡಬೇಕಾದ್ರೆ ಏನಾಗತ್ತೆ ಅಂತಂದ್ರೆ 500 grams ಗೋಡಂಬಿ ಹಣ್ಣನ್ನು ತಗೋಬೇಕಾಗತ್ತೆ, 500 ಗ್ರಾಮ್ನಷ್ಟು ಮಾವಿನ ಹಣ್ಣನ್ನು ತಗೋಬೇಕಾಗತ್ತೆ. ಮಾವಿನ ಹಣ್ಣನ್ನ ತಿರುಳನ್ನು ಕೂಡ ಸಪರೇಟ್ ಆಗಿ ರುಬ್ಬಬೇಕು, ಗೋಡಂಬಿ ಹಣ್ಣಿನ ತಿರುಳನ್ನು ಕೂಡ ಸಪರೇಟ್ ಆಗಿ ರುಬ್ಬಬೇಕಾಗತ್ತೆ. ನಂತರವಾಗಿ ಎರಡೂ ಹಣ್ಣುಗಳನ್ನ ಮಿಶ್ರಣ ಮಾಡಿ ಒಲೆಯಲ್ಲಿ ಬೇಯಿಸ್ತಾ ಹೋಗ್ಬೇಕಾಗತ್ತೆ. ಬೇಯ್ತಾ ಇರುವಂತ ಇದಕ್ಕೆ 750 ಗ್ರಾಮ್ನಷ್ಟು ಸಕ್ಕರೆ ಆಡ್ ಮಾಡಬೇಕಾಗತ್ತೆ. ಈ ಒಂದು ಸಕ್ಕರೆ ಅಂಶ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಅಂತಂದ್ರೆ, ತಿನ್ನುವಂತ ಜನಗಳ ಸಿಹಿ ಅಂಶದ ಮೇಲೆ ಡಿಪೆಂಡ್ ಆಗಿರತ್ತೆ. ಈ ಒಂದು ಪ್ರಮಾಣದಲ್ಲಿ ನೀವು ಸಕ್ಕರೆಯನ್ನ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಬೇಕು. ನೆಕ್ಸ್ಟ್ ಬೆಂದಂತ ಇದಕ್ಕೆ ನೀವು ಪ್ರಿಸರ್ವೇಟಿವ್ ನ ಆಡ್ ಮಾಡಿ ಇದ್ರಲ್ಲಿ ಏನಾಗುತ್ತೆ, ಕಂಟೈನರ್ಸ್ ಗಳನ್ನ ಸ್ಟೀಲ್ ಕಂಟೈನರ್ಸ್ ಅಥವಾ ಗ್ಲಾಸ್ ಕಂಟೈನರ್ಸ್ ನ ಯೂಸ್ ಮಾಡಬೇಕಾಗತ್ತೆ. ನೀವು ಸ್ಟೋರ್ ಮಾಡೋ ಟೈಮ್ ಸಮಯದಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಕಂಟೈನರ್ ಗಳನ್ನ ಯೂಸ್ ಮಾಡಬಾರ್ದಾಗತ್ತೆ. ಓಕೆ, ಈಗ ಸಿರಪ್ ಒಂದು ತಯಾರಿಕೆಗೆ ಬಂದ್ರೆ ಹೇಗೆ ಮಾಡಬೇಕು ಮತ್ತೆ ಯಾವ ಒಂದು ಹಣ್ಣುಗಳನ್ನ ಆಯ್ಕೆ ಮಾಡ್ಕೋಬೇಕಂತ ಹೇಳ್ತೀರಿ ಸರ್? ಸಿರಪ್ ಮಾಡುವಂತ ಸಮಯದಲ್ಲಿ ನೀವೇನ ಮಾಡ್ಬೇಕಾಗತ್ತೆ ಅಂತಂದ್ರೆ, ಚೆನ್ನಾಗಿ ಬಲ್ತು ಹಣ್ಣಾಗಿರುವಂತ ಹಣ್ಣುಗಳನ್ನೇ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಯ ತೊಟ್ಟುಗಳನ್ನ ತೆಗೆಯ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಆಯ್ದಂತ ಕೆಳಗೆ ಬೀಳದಂತ ಹಣ್ಣುಗಳನ್ನ ನಾವೇ ಸೆಲೆಕ್ಟ್ ಮಾಡಿ ತಂದು ಅದನ್ನ ತೊಳೆದು, ಯಾವ್ದು ಗಾಯ ಆಗಿರಬಾರ್ದು. ಗಾಯ ಆಗಿದಾಗ ಏನಾಗುತ್ತೆ, ಮೈಕ್ರೋಬಿಲ್ ಕಂಟಾಮಿನೇಷನ್ ಜಾಸ್ತಿ ಆಗುತ್ತೆ. ಆ ಲೋಡ್ ಜಾಸ್ತಿ ಆಗದಾಗಿಂದ ಸಿರಪ್ ಇದ್ದಿದ್ದು ಫರ್ಮೆಂಟ್ ಆಗ್ಬಿಡುತ್ತೆ. ಆ ಉಳಿ ಅಂಶಕ್ಕೆ ತರದಾಗ ಜ್ಯೂಸ್ ಕೂಡ ಸ್ಮೆಲ್ ಬರುತ್ತೆ. ಆವದ್ದು ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ, ನಾವೇ ಗಾಯ ಆಗಿಲ್ದಂತ ಹಣ್ಣುಗಳನ್ನೇ ನಾವು ಸೆಲೆಕ್ಟ್ ಮಾಡಿ ತರಬೇಕಾಗತ್ತೆ. ಅಲ್ಲಿಂದ ತಂದಂತ ಹಣ್ಣಿನಲ್ಲಿ ನೀವು ಸರಿ ಸುಮಾರು ಹೈಡ್ರಾಲಿಕ್ ಪ್ರೆಷರ್ ಎಲ್ಲ ತೊಳೆದು ಅದನ್ನ ಹಣ್ಣನ್ನ ಏನು ಹೈಡ್ರಾಲಿಕ್ ಪ್ರೆಸರ್ ಯೂಸ್ ಮಾಡಿ ಸಿರಪ್ ಜ್ಯೂಸ್ ತೆಗೆದಿರ್ತೀರಾ, ಆ ಜ್ಯೂಸ್ ನ ಪ್ರಿಸರ್ವೇಟಿವ್ ಆಡ್ ಮಾಡಿ ಸಪರೇಟ್ ಮಾಡಿ ಇಟ್ಟಿರ್ತೀರಾ, ಅದರಲ್ಲಿ 1 ಲೀಟರ್ ಅನ್ನಷ್ಟು ನೀವು ಜ್ಯೂಸ್ ಅನ್ನ ತಗೋಬೇಕಾಗತ್ತೆ ಸಿರಪ್ ಮಾಡೋಕ್ಕೋಸ್ಕರ. ಈ 1 ಲೀಟರ್ ಅಷ್ಟು ಜ್ಯೂಸಿಗೆ ನೀವು 500 ರಿಂದ 1 ಕೆಜಿ ಸಕ್ಕರೆಯನ್ನ ಆಡ್ ಮಾಡಬೇಕಾಗತ್ತೆ. ಇಷ್ಟೇ ಪ್ರಮಾಣ ಬೇಕಂತ ಹೇಳ್ತೀರಾ? ರುಚಿಗೆ ತಕ್ಕಂಗೆ ನಮ್ಗೆ ಅಲ್ಲಿ TSS ಕಂಟೆಂಟ್ ಬಂದು ಸರಿ ಸುಮಾರು 65ರಿಂದ 70ರಷ್ಟು ಬರಬೇಕಾಗತ್ತೆ. ಆ ಪ್ರಮಾಣಕ್ಕೆ ಆಡ್ ಆಗಂತ ಸಕ್ಕರೆ ಕೆಲವೊಬ್ರು ರುಚಿನ ಜಾಸ್ತಿ ಕೇಳ್ತಾರೆ, ಕೆಲವೊಬ್ರು ಇಲ್ಲ ಅಂತ ಕಡಿಮೆ ಇದ್ ಮಾಡ್ತಾರೆ. ಆ ಇದರಿಂದ 750ರಿಂದ 1 ಕೆಜಿ ಅಷ್ಟು ಸಕ್ಕರೆಯನ್ನ ನಾವು ಆಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ನಾ ಇದು ಜ್ಯೂಸಿಗೆ ಸಕ್ಕರೆಯನ್ನ ಆಡ್ ಮಾಡಿ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಈ ಜ್ಯೂಸ್ ಏನಾಗುತ್ತೆ, ಕಂದು ಬಣ್ಣಕ್ಕೆ ಟರ್ನ್ ಆಗ್ತಾ ಬರುತ್ತೆ. ಕಂದು ಬಣ್ಣಕ್ಕೆ ಟರ್ನ್ ಆಗ್ತಿದಂಗೆ ನಾವು ಅಲ್ಲಿಗೆ ಎಂಡ್ ಪಾಯಿಂಟ್ ಅನ್ನ ನಿಲ್ಲಿಸಬೇಕಾಗತ್ತೆ. ನಂತರವಾಗಿ ಇದಕ್ಕೆ ಪೊಟಾಷಿಯಂ ಮೆಟಾಬೈಸಲ್ಫೇಟ್ನ 2.5 ಗ್ರಾಮ್ನಷ್ಟು ಆಡ್ ಮಾಡಿ ಸಿಟ್ರಿಕ್ ಆಸಿಡ್ ಅಂತ ಏನ್ ಕರಿತೀವಿ ಅದನ್ನ 15 ಗ್ರಾಮ್ನಷ್ಟು ಪ್ರತಿ 1 ಲೀಟರ್ಗೆ ಆಡ್ ಮಾಡಿದ್ರೆ, ಈ ನೆಕ್ಸ್ಟ್ ನಂತರವಾಗಿ 1:4 ಅನುಪಾತದ ಅಥವಾ 1:5 ಅನುಪಾತದಲ್ಲಿ ಜ್ಯೂಸ್ ಮಾಡಿ ನಾವು ಅದನ್ನ ಕುಡಿಬಹುದಾಗತ್ತೆ. ಈಗ ಇದರಿಂದ ಮತ್ತೆ ಏನೇನು ಉತ್ಪನ್ನಗಳನ್ನ ನಾವು ಮಾಡಬಹುದು ಅಂತ ಹೇಳ್ತೀರಾ ಇದರಲ್ಲಿ ಸರ್? ಮೊದಲನೇದಾಗಿ ನಾವು ಹೇಳಿದಂಗೆ ಆಲ್ರೆಡಿ ನಿಮಗೆ ಕ್ಯಾಶು ಜ್ಯೂಸ್ ಬರುತ್ತೆ. ಕ್ಯಾಶು ಜ್ಯೂಸ್ ಆದ್ರೆ ಸಿರಪ್ ಮಾಡಬಹುದು, ಕ್ಯಾಂಡಿ ಮಾಡಬಹುದು, ಪಿಕಲ್ ಮಾಡಬಹುದು, ಕ್ರಂಚ್ ಮಾಡಬಹುದು. ನೆಕ್ಸ್ಟ್ ಕಾರ್ಬೋನೇಟೆಡ್ ಡ್ರಿಂಕ್, ಹೊರಗಡೆ ಎಲ್ಲ ನೀವು 7-Up ಪೆಪ್ಸಿ ಅಂತ ಕುಡಿತೀರೋ ಅದೇ ರೀತಿ ನಮ್ಮ ಕ್ಯಾಶ್ಯೂನಲ್ಲೂ ಕೂಡ ನಾವು ಮಾಡಿದನ್ನ ಕುಡಿಬಹುದಾಗತ್ತೆ. ವೈನ್ ತಯಾರಿಕೆಗೆ ಏನು ಸರ್ಕಾರದಿಂದ ಒಂದು ಏನಾದ್ರೂ ನಿರ್ಬಂಧ ಇದೆಯಾ? ನಿರ್ಬಂಧ ನಮ್ಮಲ್ಲಿ ಇದೆ ಸರ್, ಕರ್ನಾಟಕದಲ್ಲಿ ಯಾವುದೇ ರೀತಿಯ ಒಂದು ವೈನ್ ಪ್ರಿಪರೇಷನ್ ಇದಿಲ್ಲ, ಅವಕಾಶ ಇಲ್ಲ. ದ್ರಾಕ್ಷಿಯಿಂದ ಮಾಡ್ತಾರಲ್ಲ, ದ್ರಾಕ್ಷಿಯಿಂದ ಮಾಡ್ತಿದ್ರೆ ಇಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ಅವಕಾಶ ಕೊಟ್ಟಿಲ್ಲ. ನಾವು ಮಾಡಿಲ್ಲ ಸರ್, ನೀವು ಮಾಡಿಲ್ಲ. ಹೌದು, ಯಾಕಂತಂದ್ರೆ ನಮ್ಮ ನಿಮ್ ಗೊತ್ತಿರೋ ಹಾಗೆ ಗೋವಾಕ್ ಹೋಗಿ ಫೆನ್ನಿ ಕೊಡ್ದಂಗೆ ಜನ ರೈತಕ್ಕೆ ಫೆನ್ನಿ ಕೇಳ್ತಾರೆ. ಇಲ್ಲಿ ನಮ್ಗೆ ಫೆನ್ನಿ ಇದ್ ಮಾಡೋದಂತ ಅವಕಾಶ ಇಲ್ಲ ಅಂದ್ರೆ ಸರ್ಕಾರ ಮಾಡಬಹುದು, ಫೆನ್ನಿಗೆ ಅವಕಾಶ ಇಲ್ಲ ನಮ್ಮಲ್ಲಿ. ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗೋಡಂಬಿ ಹಣ್ಣಿನ ಒಂದು ಸಂಸ್ಕರಣೆ ಬಗ್ಗೆ ಬಂದ್ರೆ, ಮತ್ತೆ ಮೌಲ್ಯವರ್ಧನೆ ಬಗ್ಗೆ ಇನ್ನು ಹೊಸದ ಏನ್ ಮಾಡ್ತಾ ಇದ್ದೀರಾ ತಾವು ತಮ್ಮ ಒಂದು ಗೋಡಂಬಿ ತಂತ್ರಜ್ಞಾನ ಕೇಂದ್ರ? ನಮ್ಮ ಒಂದು ಸಂಶೋಧನಾ ಕೇಂದ್ರದಲ್ಲಿ ನಾವು ಇದೇ ರೀತಿಯ ಬ್ಲೈಂಡೆಡ್ ಅಂತ ಕರಿತೀವಿ. ಏನ್ ಜನ ಈಗ ಬರೀ ಕ್ಯಾಶು ಅಷ್ಟೇ ಕೂಡ ಲೈಕ್ ಮಾಡೋದಿಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಹಣ್ಣುಗಳನ್ನ ಕೂಡ ನಾವು ಇದ್ರ ಜೊತೆ ಆಡ್ ಮಾಡಿ ಅದರಿಂದನೇ ಸಿರಪ್ ಮಾಡಿ ಅದರಿಂದ ಜ್ಯೂಸ್ ಅಂತ ಬರುವಂತ ಪ್ರಾಡಕ್ಟ್ ಗಳನ್ನ ನಾವು ಪ್ರಿಪೇರ್ ಮಾಡ್ತಾ ಇದೇವೆ. ನಂತರವಾಗಿ ಇದರಲ್ಲಿ ಕ್ಯಾಂಡಿ ಅಂತ ಬರುತ್ತೆ, ಜನಗಳ ಮಕ್ಕಳುಗಳೆಲ್ಲ ಕ್ಯಾಂಡಿ ಮತ್ತೆ ಕ್ರಂಚ್ ತುಂಬಾ ಇಷ್ಟಪಡ್ತಾರೆ. ಯಾರು ಸಿರಪ್ ಆಗ್ಲಿ ಜ್ಯೂಸ್ ಅಲ್ಲಿ ಕುಡಿಯಕ್ಕೆ ಇಷ್ಟಪಡೋದಿಲ್ಲ, ಅದರಿಂದ ನಾವು ಅದನ್ನ ಕ್ಯಾಂಡಿ ಮಾಡ್ತಿದ್ದೇವೆ. ಕ್ಯಾಂಡಿ ಅಂದ್ರೆ ಇನ್ಸ್ಟೆಂಟ್ ಆಗಿ ಅಲ್ಲೇ ತಿಂದು ಇದ್ರ ತಿನ್ನೋ ತರ ಕ್ಯಾಂಡಿಗಳನ್ನ ತಯಾರು ಮಾಡ್ತಿದ್ದೇವೆ. ಈ ಕ್ಯಾಂಡಿ ತಯಾರಿಕೆಗೆ ಏನ್ ಬೇಕಾಗತ್ತೆ ಅಂತಂದ್ರೆ, ಹಣ್ಣುಗಳನ್ನ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಹಣ್ಣಾದಂತ ಹಣ್ಣುಗಳನ್ನ ತಗೊಂಡು ಅದ್ರಲ್ಲಿ ಕಟ್ ಮಾಡ್ಬೇಕು, ಕಟ್ ಮಾಡಿ 4 ತುಂಡುಗಳಾಗಿ ಮಾಡಬೇಕಾಗತ್ತೆ ಒಂದು ಪ್ರತಿ ಹಣ್ಣನ್ನ. ನಂತರವಾಗಿ ಅದರಲ್ಲಿ ಆ ಹಣ್ಣಿನಲ್ಲಿ ಅಂತ ಬರೋ ರಸವನ್ನ ತೆಗಿಬೇಕಾಗತ್ತೆ. ಹಿಂಡಿ ತೆಗೆದು ಸ್ವಲ್ಪ ಹಣ್ಣಿನ ಬರುವಂತ ರಸಗಳಿಗೆ ನಾವು ಕನಿಷ್ಠ ಪ್ರತಿ ಬಾರಿ, ಈ ಬಾರಿ ಈಗ ಹಣ್ಣು ತೆಗೆದಿರ್ತೀವಲ್ಲ ಆ ಹಣ್ಣಿಗೆ 250 ಗ್ರಾಮ್ನಷ್ಟು ಸಕ್ಕರೆ ಆಡ್ ಮಾಡಬೇಕಾಗತ್ತೆ ಈ ಬಾರಿ ಕರಗಿಸಿ. ನೆಕ್ಸ್ಟ್ ನಂತರವಾಗಿ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ 250 ಗ್ರಾಮ್ ಸಕ್ಕರೆಯನ್ನ ಆಡ್ ಮಾಡಬೇಕಾಗತ್ತೆ. ಇದೇ ರೀತಿ ನಾವು ಪ್ರತಿ 3 ದಿನಗಳ ಕಾಲ ಈ ರೀತಿ ಮಾಡಿದಾಗ ಅದನ್ನ ನೆಕ್ಸ್ಟ್ ಪ್ರತಿ ಈಗ ಒಂದು ದಿನ ಮೊದಲನೇ ದಿನದಲ್ಲೇ ನೀವು 250 ಗ್ರಾಮ್ ಸಕ್ಕರೆಯಲ್ಲಿ ಚೆನ್ನಾಗಿ ಕರಗಿಸಿ ಆ ಕ್ಯಾಂಡಿನ ಕಟ್ ಮಾಡಿರುವಂತ ಒಂದು ನಮ್ಮ ಪಲ್ಪ್ನ ಅದ್ರೊಳಗಡೆ ಹಾಕಿರ್ತೀರಾ, ನೆಕ್ಸ್ಟ್ ಅದಾದ ಮೇಲೆ ಅದನ್ನ ಡ್ರೈಯರ್ ಅಲ್ಲಿ ಇಡಬೇಕು, ಒಣಗಿಸ್ಬೇಕು, ಹಂಗೆ ಹಾಕಿ ಇಡಬೇಕಾಗತ್ತೆ. ಮೂರ್ ದಿನಗಳ ನಂತರ ಅದನ್ನ ನೀವು ಡ್ರೈಯರ್ ಅಲ್ಲಿ ಇಟ್ಟಾದ್ಮೇಲೆ ನಿಮಗೆ ಕ್ಯಾಂಡಿ ರೆಡಿ ಆಗುತ್ತೆ. ಈಗ ಈ ಒಂದು ವೈನ್ ತಯಾರಿಕೆ ಕುರಿತು ಏನಾದರೂ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೀರಾ? ಅಂದ್ರೆ ಆರೋಗ್ಯಕರವಾಗಿ ನಾವು ಇದನ್ನ ತಯಾರು ಮಾಡೋದು ಅಥವಾ ಸಂಶೋಧನೆಗೆ ಏನಾದರೂ ಇದಕ್ಕೆ ಸರ್ಕಾರದಿಂದ ಏನಾದರೂ ನಿರ್ಬಂಧ ಇದೆಯಾ? ಅಂದ್ರೆ ಈ ಒಂದು ಸಂಶೋಧನೆಗೆ ಯಾವ್ದೇ ರೀತಿ ನಿರ್ಬಂಧ ಇಲ್ಲ ಸರ್, ಇನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನ ಪ್ರಸ್ತಾವನೆ ಮಾಡ್ತೀವಿ. ಅಂದ್ರೆ ಜಾಸ್ತಿ ಪ್ರಮಾಣದ ಆಲ್ಕೋಹಾಲ್ ಇಟ್ಕೊಂಡ್ಬಿಟ್ಟು ಹೆಲ್ತಿ ಡ್ರಿಂಕ್ ಅಂತ ಹೇಳಿ ಆ ತರದ ಒಂದು ಏನಾದರೂ ಪ್ರಸ್ತಾವನೆ ಮುಂದಿನ ದಿನಗಳಲ್ಲಿ ಮಾಡೋ ಒಂದು ಯೋಚನೆ. ಧನ್ಯವಾದ. ಇದುವರೆಗೆ ತಾವು ಈ ಗೋಡಂಬಿ ಹಣ್ಣಿನ ಸಂಸ್ಕರಣೆ ಮತ್ತು ಇದರ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ನಮ್ಮ ಕೇಳುಗರಿಗೆ, ಅದರಲ್ಲಿ ವಿಶೇಷವಾಗಿ ಗೋಡಂಬಿ ಬೆಳೀತಕ್ಕಂಥ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ತಮ್ಮನ್ನು ಸಂಪರ್ಕಿಸುವುದಾದರೆ ದೂರವಾಣಿ ಸಂಖ್ಯೆ 7760830449. ಧನ್ಯವಾದ ಸರ್. ಇದುವರೆಗೆ ತಾವು ತಮ್ಮ ಗೋಡಂಬಿ ಹಣ್ಣಿನ ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನ ಉತ್ಪನ್ನಗಳ ಕುರಿತು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಮಾಧ್ಯಮದ ಕೇಂದ್ರದಿಂದ ಮೂಲಕ ತಮಗೆ ಇನ್ನೊಂದು ಬಾರಿ ನಮಸ್ಕಾರ ಹಾಗೂ ಧನ್ಯವಾದ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೂ ಗೋಡಂಬಿ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಜೀವನ್ ಹೆಚ್ಆರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ MS ಸುಧಾಕರ್. ರೈತ ಬಾಂಧವರಿಗೆ ನಮಸ್ಕಾರ. ಈಗ ಮೆಕಡೋಮಿಯಾ ಕೃಷಿ ಬಗ್ಗೆ ಯಾರಿಗಾರ ಗೊತ್ತಿದೆಯಾ? ಯಾರು ಮಾಡಿದಿರಾ, ಗಿಡ ಏನಾರ ನೆಟ್ಟಿದ್ದೀರಾ? ಕೇಳೇ ಇಲ್ಲ. ಈಗ ಮೆಕಡೋಮಿಯಾ ಅಂತ ಅದು ಆಸ್ಟ್ರೇಲಿಯನ್ ನಟ್ಸ್ ಅಂತ ಹೇಳ್ತಾರೆ. ಅದೇನಂದ್ರೆ ಗೋಡಂಬಿ ತರ, ಗೋಡಂಬಿ ಏನು ಉಪಯೋಗ, ನಾವೇನು ತಿನ್ನಕ್ ಯೂಸ್ ಮಾಡ್ತೀವಿ ಆ ತರ ಉಪಯೋಗ ಮಾಡ್ತಾರೆ. ಅಲ್ಲ, ರೌಂಡ್ ಇರುತ್ತೆ, ರೌಂಡ್ ಇರುತ್ತೆ, ಗೋಲಿ ಇದ್ದಂಗೆ, ದಪ್ಪ ಗೋಲಿ ಇದ್ದಂಗೆ ಇರುತ್ತದು. ಸೊ ಇದೇನಾಯ್ತು, ಈಗ 1960 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಆಮೇಲೆ ಲಾಲ್ಬಾಗ್ ಅಲ್ಲಿ ತಂದು ಗಿಡ ನೆಟ್ಟಿದ್ದಾರೆ. ಅದು ಅದಾದ್ಮೇಲೆ ಏನಾಗಿದೆ, ಅದು ಅಷ್ಟು ಪ್ರಚಲಿತ ಆಗಿಲ್ಲ. ಅದು ಅದಾದ್ಮೇಲೆ ಏನಾಯ್ತು, ಸುಮಾರು 18-19 ಕೆಳಗಡೆ ಡಾಕ್ಟರ್ ಮಂಜುನಾಥ್ ಅಂತ, ಆಮೇಲೆ ಮಹೇಶಿನಲ್ಲಿ ಒಬ್ರು ಪ್ರವೀಣ್ ಅಂತ, ಆಮೇಲೆ ಸಕಲೇಶ್ಪುರ, ಹಂಗೆಲ್ಲ ಕೆಲವಾರು ರೈತರು ಏನ್ ಮಾಡಿದ್ರು, ಅಮೆರಿಕಾದಿಂದ ಆಸ್ಟ್ರೇಲಿಯಾದಿಂದ ಹೋದಾಗೆಲ್ಲ ಬೀಜ ಹಿಡ್ಕೊಂಡ್ಬಂದು ಎಲ್ಲ ಗಿಡ ನೆಟ್ಟರು. ಸೊ ಅದರಿಂದ ಏನ್ ಪ್ರೂವ್ ಆಯ್ತು ಅಂದ್ರೆ, ಇಲ್ಲಿ ನಮ್ಮ ಪ್ರದೇಶದಲ್ಲಿ ಅದು ಬರುತ್ತೆ ಅನ್ನೋದು ಒಂದು ಪ್ರೂವ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಏನಾಯ್ತು ಅಂದ್ರೆ, ಇದ್ರದ್ದು ಇನ್ಕಮ್ ಚೆನ್ನಾಗಿದೆ ಇದ್ರು. ಇದು ಏನಾಯ್ತು, ಕೆಲವು ನರ್ಸರಿ ಅವರೆಲ್ಲ ಡೆವಲಪ್ ಮಾಡ್ತಾ ಮಾಡ್ತಾ ಕೆಲವು ಯೂಟ್ಯೂಬರ್ಸ್ ಏನ್ ಹೇಳಿದ್ರು, 1 ಗಿಡಕ್ಕೆ 1 ಲಕ್ಷ ಉಳಿಯುತ್ತೆ, 1 ಕೋಟಿ ಉಳಿಯುತ್ತೆ, ಈ ತರ ಎಲ್ಲ ಹೈಪ್ ಕ್ರಿಯೇಟ್ ಮಾಡ್ತಾ ಹೋದ್ರು. ಸೊ ನಾನು ಏನ್ ಮಾಡಿದೆ ಇದ್ರ ಬಗ್ಗೆ, ನಾನು 2018 ನಾನು ಚಿಂಗ್ಮೈ ಅಂತ ಒಂದು ಪ್ಲೇಸ್ ಇದೆ ಥೈಲ್ಯಾಂಡ್ ಅಲ್ಲಿ, ಅಲ್ಲಿ ಬೆಳೆ ನೋಡಿದ್ದೆ. ಅದು ಕಾಫಿ ಮಧ್ಯಾಹ್ನ ಹಾಕಿದ್ರು, ಸಪರೇಟ್ ಆಗಿ ಮಾಡಿದ್ರು ಅದನ್ನ. ಸೊ ನನಗೆ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಬಂತು. ಅದಾದ್ಮೇಲೆ ವಿಯೆಟ್ನಾಮ್ ಅಲ್ಲಿ 2019 ನಾನು ಹೋಗಿದ್ದೆ. ಅಲ್ಲಿ ದಲಾತ್ ಅಂತ ಒಂದು ಪ್ಲೇಸ್ ಇದೆ, ಆ ದಲಾತ್ ಅಂತ ಏರಿಯಾದಲ್ಲಿ ಹೋದಾಗ ಅಲ್ಲೂ ತುಂಬಾ ಇದನ್ನ ಬೆಳೆ ಬೆಳೀತಿದ್ರು. ಅದೆಲ್ಲ ತಿಂದ್ವಿ, ತುಂಬಾ ಖುಷಿ ಆಯ್ತು. ಬಟ್ ಆಮೇಲೆ ನಾವೇನು ಅದ್ರ ಬಗ್ಗೆ ಅಷ್ಟು ಗಮನ ಕೊಡ್ಲಿಲ್ಲ. ನಾವು ಬೇರೆ ಬೇರೆ ನಮ್ದು ಬಿಸ್ನೆಸ್, ನಮ್ದು ಅಗ್ರಿಕಲ್ಚರ್ ಬೇರೆ ಬೇರೆ ಇರೋದ್ರಿಂದ ನಾವು ಅದ್ರ ಬಗ್ಗೆ ಇದು ಮಾಡಿದ್ವಿ. 2022 ಏನಾಯ್ತು, ಸ್ವಲ್ಪ ವೈರಲ್ ಆಗ್ಬಿಡ್ತಿದ್ದು, ಒಂದು ವಿಡಿಯೋ ಬಂದ್ಬಿಟ್ಟು ಇದ್ರ ಬಗ್ಗೆ ತುಂಬಾ ಪ್ರಚಾರ ಸಿಕ್ತು, ಮಾರ್ಕೆಟ್ ಡೆವಲಪ್ ಆಯ್ತು, ಸುಮಾರು ಜನ ತಗೊಂಡು ಹಾಕಕ್ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ನಾನೇನ್ ಮಾಡಿದೆ, ಮತ್ತೆ ವಿಯೆಟ್ನಾಮ್, ಇದುವರೆಗೂ 13 ಹೋಗಿದ್ದೀನಿ ವಿಯೆಟ್ನಾಮಿಗೆ ನಾನು ಇದ್ರ ಬಗ್ಗೆ ಸ್ಟಡಿ ಮಾಡೋಕೆ. ಆಮೇಲೆ ಕೀನಿಯಾ, ಆಫ್ರಿಕನ್ ಕಂಟ್ರಿ 2 ಹೋಗಿದ್ದೀನಿ. ಆಮೇಲೆ ಥೈಲ್ಯಾಂಡ್ 1-2 ಹೋಗಿದ್ದೀನಿ ನಾನು. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡಕ್ಕೆ, ಇದ್ರ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ಇದನ್ನ ಯಾವ ತರ ವಾತಾವರಣ ಬೇಕು, ಆಮೇಲೆ ಯಾವ ತರ ಕಲ್ಟಿವೇಷನ್ ಮಾಡಬಹುದು ಇದನ್ನ, ಆಮೇಲೆ ನಮಗೆ ಇನ್ಕಮ್ ಇದೆಯಾ, ಅವ್ರು ಹೇಳ್ತಾರ ಅಷ್ಟು ಇದೆಯಾ ಅಥವಾ ಇನ್ನ ಕಮ್ಮಿ ಇದೆಯಾ, ನಮಗೆ ಸೂಟಬಿಲಿಟಿ ಆಗುತ್ತಾ, ಮಾರ್ಕೆಟ್ ಯಾವ ತರ ಇದೆ ಅಂತ ಕೂಲಂಕುಷವಾಗಿ ನಾನು ಸ್ಟಡಿ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನ ಸ್ಟಡಿ ಮಾಡ್ಕೊಂಡ್ಬಂದು ಅದ್ರದನ್ನ ಪ್ರೊಪಗೇಷನ್ ಮಾಡಿದ್ದೀನಿ. 2022 ಎಂಡಿಂದ ಪ್ರೊಪಗೇಷನ್ ಮಾಡಿದ್ದೀನಿ, ನಾನು ಗಿಡ ಹಾಕೊಂಡಿದ್ದೀನಿ, ಬೇರೆ ಬೇರೆ ಮಾಡಿರೋ ಜಾಗ ಎಲ್ಲ ನೋಡಿದ್ದೀನಿ. ಸರಿಸುಮಾರು ಏನಿಲ್ಲ ಅಂದ್ರೂ ನಾನು ಒಂದು 150 ಜನಕ್ಕಿಂತ ಜಾಸ್ತಿ ರೈತನ ಭೇಟಿ ಮಾಡಿದ್ದೀನಿ. ಆಮೇಲೆ ಸಣ್ಣ ಸಣ್ಣ ಈ ಪ್ರೊಸೆಸಿಂಗ್, ಮೆಕಡಮಿ ಬೆಳೆದ ತಕ್ಷಣ ನಾವು ಮಾಡೋಕ್ಕಾಗಲ್ಲ, ಅದನ್ನು ಪ್ರೊಸೆಸಿಂಗ್ ಮಾಡಬೇಕು. ಸಣ್ಣದು ದೊಡ್ಡದು ಪ್ರೊಸೆಸಿಂಗ್ ಇಂಡಸ್ಟ್ರಿ ಎಲ್ಲ ನಾನು ವಿಸಿಟ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ನೋಡಿ ನಮ್ಮಲ್ಲಿ ಬೆಳೆಯೋಕೆ ಸೂಕ್ತ ಇದೆ, ಅದು ಇಲ್ಲಿ ಮಾಡ್ಬೋದು. ಆಮೇಲೆ ಏನಾದ್ರು ಓಪನ್ ಫೀಲ್ಡ್ ಇರಬೇಕು. ಆಮೇಲೆ ಇದೇನಾಗುತ್ತೆ ಅಂದ್ರೆ, ನಿಮಗೆ ಇನ್ಕಮ್ ದೃಷ್ಟಿಯಲ್ಲಿ ಹೇಳೋದಾದ್ರೆ, ಇನ್ಕಮ್ ದೃಷ್ಟಿಯಲ್ಲಿ ನಿಮ್ಗೆ ಇದುವರೆಗೂ ಹೇಳ್ಬೇಕಂದ್ರೆ ನಾವು ನೋಡಿರೋ ಪ್ಲಾಂಟೇಷನ್ ಕ್ರಾಪ್ ಅಲ್ಲಿ ಎಲ್ಲದಕ್ಕಿಂತ ತುಂಬಾ ಜಾಸ್ತಿ ಇದೆ ಇನ್ಕಮ್. ಇದು ನಾನು ವಿಯೆಟ್ನಾಮ್ ಅಲ್ಲಿ ಸುಮಾರು ಜನ ರೈತರ ಹತ್ರ ಭೇಟಿ ಮಾಡಿ ಅವ್ರು ಏನ್ ಇನ್ಕಮ್ ತೆಗಿತಿದ್ದಾರೆ ಇದೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಇದು ಸ್ವಲ್ಪ ತಂಪಾಗಿರೋ ಪ್ರದೇಶ ಬೇಕು. ಕೆಲವರೆಲ್ಲ ಏನ್ ಮಾಡಿದ್ದಾರೆ ಆಂಧ್ರದಲ್ಲೂ ಹಾಕಿದ್ದಾರೆ, ನಾವೇನ್ ಹೇಳ್ತಾ ಇದೀವಿ ಸ್ವಲ್ಪ ಹಾಕ್ ನೋಡಿ, ಜಾಸ್ತಿ ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ಇದು ಬಂದ್ಬಿಟ್ಟು ಸಬ್ ಟ್ರಾಪಿಕಲ್ ಪ್ಲಾಂಟ್ ಅಂತ ಹೇಳ್ತಾರೆ, ಅಂದ್ರೆ ನೀವು ಚಿಕ್ಕಮಂಗ್ಳೂರು ಸಕಲೇಶ್ಪುರ ಅಂತ ವಾತಾವರಣದಲ್ಲಿ ಜಾಸ್ತಿ ಬೆಳೀತಾರೆ. ಚಿಲ್ಡ್ ಅಂತಲ್ಲ, ಸ್ವಲ್ಪ ಈ ಬೆಂಗಳೂರು ಈ ಶಿವಮೊಗ್ಗದಲ್ಲೂ ಬೆಳಿಬಹುದು. ಈಗ ತುಂಬಾ ಏನಾಗುತ್ತೆ 40°C ನಿಮ್ಗೆ 3-4 ತಿಂಗಳು ಇರುತ್ತೆ. ಏನಾಗುತ್ತೆ ಗುಲ್ಬರ್ಗ ರಾಯಚೂರು ನೀವು ಅಲ್ಲೆಲ್ಲ ಹೋಗಿರ್ಬೋದು. ಗುಲ್ಬರ್ಗದಲ್ಲಿ ನಾನು ತುಂಬಾ ಅಲ್ಲೆಲ್ಲ ಓಡಾಡಿದ್ದೀನಿ. ನಿಮಗೆ ಬೇವಿನ ಮರ ಒಂದು ಬಿಟ್ಟರೆ ಯಾವುದು ಚೆನ್ನಾಗಿ ಬರಲ್ಲ, ಅಲ್ಲಿ ಬೇವಿನ ಮರ ಮಾತ್ರ ಬರುತ್ತೆ ಅಷ್ಟೇ. ಸೊ ಅಂತ ಜಾಗದಲ್ಲಿ ನಾವೇನ್ ಹೇಳ್ತಿದೀವಿ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇದೀವಿ ರೈತರಿಗೆ. ಹಾಕದ್ರೆ ಒಂದು 5 ಗಿಡನೋ 10 ಗಿಡನೋ ಹಾಕಿ ನೋಡ್ರಿ, ಒಂದೇ ಸಲ ಲಾರ್ಜ್ ಸ್ಕೇಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಡ್ರಿ ಅಂತ. ಆಮೇಲೆ ಆಂಧ್ರದಲ್ಲೂ ಕೆಲವರು ತುಂಬಾ ಜನ ಆಗ್ತಿದ್ದಾರೆ, ತುಂಬಾ ಹೀಟಿ ರೆಕಡೆ ಆಗ್ತಿದ್ದಾರೆ. ಬಟ್ ಯಾವ ತರ ಅಡಾಪ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಾವು ಫುಲ್ ಸ್ಕೇಲ್ ಅಲ್ಲಿ ಹಾಕ್ಬೇಡ ಅಂತ ಹೇಳ್ತೀವಿ. ಶಿವಮೊಗ್ಗ ಚಿಕ್ಕಮಂಗ್ಳೂರು ದಾವಣಗೆರೆ ಈ ಸುತ್ತಮುತ್ತ ಅಡಿಕೆಯಲ್ಲಿ ಬೆಳೀತಾರೆ, ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನೋಡಿದಂಗೆ. ಆಮೇಲೆ ಇದ್ರ ಇನ್ಕಮ್ ದೃಷ್ಟಿಯಲ್ಲಿ ಹೇಳೋದಾದ್ರೆ ಇದು ಬಂದ್ಬಿಟ್ಟು ಮಾರ್ಕೆಟ್ ರೇಟ್ 3,000 ತನಕ ಇದೆ. ಅದ್ರಲ್ಲೆಲ್ಲ ಗ್ರೇಡ್ ಬೆಲೆ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಅಂತೆಲ್ಲ ಇರುತ್ತೆ. ಅದರಲ್ಲಿ ಕೆಜಿ ಸ್ಟೈಲ್ 0 ಸ್ಟೈಲ್ 1 ಸ್ಟೈಲ್ 1S ಅಂತ ಸುಮಾರು ಗ್ರೇಡ್ ಇದೆ. ಗೋಡಂಬಿನದೊಂದು 50-60 ಜಾತಿ ಗ್ರೇಡ್ ಇದೆ. ಸಣ್ಣ ಸಣ್ಣ ಪುಡಿಗೂ ರೇಟ್ ಇದೆ, ಇದು ಅದೇ ತರ ಇದೆ. ಸೊ ಇದು ನೋಡಿದಾಗ ಏನಿಲ್ಲ ಅಂದ್ರೆ ಒಂದ್ ಗಿಡಕ್ಕೆ ಒಂದು 6,000 ಹಿಡ್ಕೊಂಡು 10-12,000 ತನಕ ಒಂದ್ ಗಿಡಕ್ಕೆ ಇನ್ಕಮ್ ಇದೆ ಇದರಲ್ಲಿ, ನಾನು ನೋಡಿದ ಮಟ್ಟಿಗೆ. ಆಮೇಲೆ ಇದರಲ್ಲಿ ಇನ್ನೊಂದೇನ್ ವಿಚಾರ ಅಂದ್ರೆ ಇದು ಸೆಲೆಕ್ಷನ್ ಆಫ್ ವೆರೈಟಿ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ನಮ್ಮ ಏನಕ್ಕೆ ಅಡಾಪ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ ಏನಂದ್ರೆ ಗೋಡಂಬಿನಲ್ಲಿ ಹೆಂಗೆ ನಿಮ್ಗೆ ದೊಡ್ಡ ಸೈಜಿಗೆ ರೇಟ್ ಜಾಸ್ತಿ, ಸಣ್ಣ ಸೈಜ್ಗೆ ರೇಟ್ ಕಮ್ಮಿ. ಸೊ ಹಾಗಾಗಿ ನಾವು ಹಾಕ್ಬೇಕಾದ್ರೆ ದೊಡ್ಡ ಸೈಜ್ ಬರಬೇಕು. ಆಮೇಲೆ 100 kg ನೀವು ಆ ನಟ್ ತೆಗಿತೀರಾ ಅಂತ ತಿಳ್ಕೊಳ್ಳಿ. 100 kg ನಟ್ ನೀವು ಹಾರ್ವೆಸ್ಟ್ ಮಾಡಿ ಅದನ್ನ ಪ್ರೋಸೆಸ್ ಆದ್ಮೇಲೆ ನಿಮಗೆ ಒಳಗಡೆ ಅದು ತಿನ್ನಂತ ವಸ್ತು ಕರ್ನಲ್ ಪಪ್ ಅಂತಾರಲ್ಲ ಅದೆಷ್ಟು ಬರುತ್ತೆ. ಸೊ ಈ ತರ ವೆರೈಟಿ ಸೆಲೆಕ್ಷನ್ ಮಾಡಬೇಕು. ಸೊ ನಾವು 2 ವೆರೈಟಿನ ಐಡೆಂಟಿಫೈ ಮಾಡಿ ತಂದು ಹಾಕಿದ್ದೀನಿ ನಾನು. ಅದರಲ್ಲಿ JWK2 ಅಂತ ಒಂದು, QN1R ಅಂತ ಒಂದು. ಅದರಲ್ಲಿ JWK2 ಅನ್ನೋದು ಏನ್ ಹೇಳ್ತಾರೆ ಅಲ್ಲಿರೋ ಸೈಂಟಿಸ್ಟ್ ಎಲ್ಲ, ಸ್ವಲ್ಪ ಉಷ್ಣ ಸ್ವಲ್ಪ ಹೀಟ್ಗೆ ತಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ತಂದಿದೀವಿ, ಇನ್ನೊಂದು ತಂದಿದೀವಿ. ಸೊ ಇಷ್ಟು ನಿಮಗೆ ಇನ್ಕಮ್ ಅಲ್ಲೂ ನಿಮಗೇನು ನಿಮ್ಗೆ ಅಡಿಕೆಗಿನ್ನ ಒಂದು ಸ್ವಲ್ಪ ಜಾಸ್ತಿನೇ ಬರುತ್ತೆ. ತುಂಬಾ ಅವ್ರ ಎಲ್ಲ ಕೋಟಿಗಟ್ಟಲೆ ಅಂತಲ್ಲ, ಒಂದು 6-6 lakh to 10 lakh ತನಕ ನಿಮಗೆ ಮೆಕಡೋಮಿಯಾದಲ್ಲಿ ಇನ್ಕಮ್ ಬರೋಷ್ಟು ಕ್ಷಮತೆ ಇರೋಂತ ನಿಮ್ದೊಂದು ಕ್ರಾಪ್ ಇದು. ಆಮೇಲೆ ಇದ್ರ ಇನ್ನೊಂದೇನು ವಿಶೇಷತೆ ಅಂದ್ರೆ, ಈಗ ಒಂದು 3-4 ನೀವೇನಾರ ಸಾಕಿದ್ರೆ ಇದು ಟ್ರೀ ವೆರೈಟಿ, ಇದು ಸೇಮ್ ಬೇವಿನ ಮರ ತರ ಇರುತ್ತೆ ನೋಡಕ್ಕೆ. ಆಮೇಲೆ ನೀರು ಕೊಡ್ಲಿಲ್ಲ ಅಂದ್ರೆ ಗಿಡ ಸಾಯಲ್ಲ. ಈ ಅಡಕೆಯಲ್ಲಿ ಏನಿದೆ ಪ್ರಾಬ್ಲಮ್, ನೀವು 1 ತಿಂಗಳು ಏನಾರ ನೀರು ಹೋಯ್ತು ಅಂದ್ರೆ ನೀವೇನು ಮಾಡೋಕ್ಕಾಗಲ್ಲ. ಆಮೇಲೆ ಇದ್ರದ್ದು ಇನ್ನೊಂದೇನಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ. ಇಂಡಿಯಾದಲ್ಲೂ ಇಂಪೋರ್ಟ್ ಮಾಡ್ಬಿಟ್ಟು ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೇಲ್ ಆಗ್ತಿದೆ. ಈಗ ಆಲ್ರೆಡಿ ಸುಮಾರು ಜನ ಕೊಚ್ಚಿನಲ್ಲಿ ಒಬ್ಬರಿದ್ದಾರೆ, ಬಾಂಬೆನಲ್ಲಿ ಇದಾರೆ, ಆಮೇಲೆ ಬೆಂಗಳೂರಲ್ಲಿ ಇದಾರೆ ಇಂಪೋರ್ಟ್. ಇಲ್ಲಿ ಮಾರ್ಕೆಟ್ ಇದೆ ಸರ್, ಸೇಲ್ ಆಗ್ತಿದೆ ಆಲ್ರೆಡಿ ಇಲ್ಲಿ. ಅಂದ್ರೆ ನಿಮಗೆ ಈಗ ತುಂಬಾ ದೊಡ್ಡ ನಟ್ ಶಾಪ್ ಅಲ್ಲಿ ಸಿಗ್ತಾ ಇದೆ. ಈಗ ಶಿವಮೊಗ್ಗದಲ್ಲೂ ಒಂದು ನಟ್ ಶಾಪ್ ಅಲ್ಲಿ ಸಿಗ್ತಾ ಇದೆ. ಸೊ ಏನಾಗುತ್ತೆ ಮಾರ್ಕೆಟ್ ಡೆವಲಪ್ ಆಗುತ್ತೆ ಬಿಡಿ. ಮಾರ್ಕೆಟ್ ನಿಮಗೆ ಸಪ್ಲೈ ವಿಲ್ ಕ್ರಿಯೇಟ್ ಇಸ್ ಡೋಂಟ್ ಡಿಮ್ಯಾಂಡ್. ನಿಮಗೆ ಮುಂಚೆ ನೋಡಿ ಡ್ರಾಗನ್ ಫ್ರೂಟ್ ಯಾರು ತಿಂತಿರ್ಲಿಲ್ಲ. ನಾವು ನೋಡೇ ಫಸ್ಟ್ ನೋಡೇ ಅದು ಹೆಂಗಪ್ಪ ತಿಂತಾರೆ ಅಂತ ಹೆದರಿಕೆ ಆಗೋದು, ಆ ತರ ಇತ್ತು. ಸೊ ಆ ತರ ಮಾರ್ಕೆಟ್ ಡೆವಲಪ್ ಆಗುತ್ತೆ. ಆಮೇಲೆ ಇದೇನೋ ತಿನ್ನೋ ವಸ್ತು ಇದು. ನಿಮ್ಗೆ ಸೇಮ್ ಗೋಡಂಬಿ ಏನಿದೆ, ಗೋಡಂಬಿಗಿನ್ನ ಚೆನ್ನಾಗಿದೆ. ಈಗ ಫ್ಲೇವರ್ ಇರ್ಬೋದು, ಟೇಸ್ಟ್ ಇರ್ಬೋದು, ನಾನು ತುಂಬಾ ತಿಂದಿದ್ದೀನಲ್ಲ. ಸೊ ಹಾಗಾಗಿ ಇದು ನಿಮ್ಗೆ ನೀವು 10 ಎಕರೆ ಅಡಿಕೆ ಹಾಕಿದ್ರೆ ಅಡಿಕೆ ಹಾಕ್ಬಿಡ್ರಿ ಅಂತ ಹೇಳ, 1 ಎಕರೆನೋ 1/2 ಎಕರೆನೋ ಟ್ರೈ ಮಾಡ್ರಿ ಅಂತ ಹೇಳ್ತೀವಿ ನಾವು. ಆಮೇಲೆ ಇದೊಂದು ಪರ್ಯಾಯವಾದ ಬೆಳೆ ನಿಮ್ಗೆ. ಇದು 1 ಎಕರೆಗೆ 140 ಗಿಡ ಕೂರುತ್ತೆ ಈ ಪ್ರದೇಶಕ್ಕೆ. ಮಲೆನಾಡಲ್ಲಿ ಸ್ವಲ್ಪ ಕಮ್ಮಿ ಕೂರಿಸ್ಬೇಕು. ದಾಯನಡಿ ಸಾಲಿಂದ ಸಾಲಿ 20 ಅಡಿ ಇಂದ 25 ಅಡಿ ಏರಿಯಾ ಮಲ್ಟಿಪೈಡ್ ಆಗುತ್ತೆ. ಗಿಡದಿಂದ ಗಿಡಕ್ಕೆ ಒಂದು 15 ಅಡಿ, ಅದು ನೀವು ಉತ್ತರ ದಕ್ಷಿಣಕ್ಕೆ 15 ಅಡಿ ಹಾಕಬೇಕು. ಪೂರ್ವ ಪಶ್ಚಿಮಕ್ಕೆ ಹಿಡಿತು ಜಾಸ್ತಿ ಕೊಡಬೇಕು. ಯಾಕೆಂದ್ರೆ ಸನ್ಲೈಟ್ ಪೂರ್ವದಿಂದ ನಿಮಗೆ ಸೂರ್ಯ ಹುಡ್ದಾಗ್ಲ ಅಥವಾ ಪಶ್ಚಿಮದಲ್ಲಿ ಮುಳುಗಬೇಕಾದ್ರೆ ನಿಮಗೆ ಶಾಡೋ ಫಾರ್ಮೇಶನ್ ಆಗಬಾರ್ದು ನೆರಳು. ಹಾಗಾಗಿ ಏನ್ ಮಾಡ್ತೀವಿ, ಈಸ್ಟ್ ವೆಸ್ಟ್ ಅಲ್ಲಿ ಅಗಲ ಇಡ್ತೀವಿ, ನಾರ್ತ್ ಸೌತ್ ಅಲ್ಲಿ ಕಮ್ಮಿ ಇಡ್ತೀವಿ. ಇದಕ್ಕೆ ಸನ್ಲೈಟ್ ಬೇಕು, ಇದಕ್ಕೆ. ಇದು ಸನ್ ಲವಿಂಗ್ ಕ್ರಾಪ್, ಆಮೇಲೆ ನೆರಳಲ್ಲಿ ಬೆಳೆಯಲ್ಲ. ಹೌದೌದು, ಸನ್ ಲವಿಂಗ್ ಕ್ರಾಪ್. ಸೇಮ್ ನೀವು ಮಾವು ಇದ್ದಂಗೆ ಅಂತ ತಿಳ್ಕೊಳ್ಳಿ, ಮಾವು ಬೇವು ಆ ತರ. ನಾವಾಕೆ 2 ವರ್ಷ ಆಯ್ತು ಅಷ್ಟೇ. ಹಾರ್ವೆಸ್ಟ್ ಮಾಡ್ತಿರೋ ಸುಮಾರು ಜನ ಡಾಕ್ಟರ್ ಮಂಜುನಾಥ್ ಅಂತ ಮಾಡ್ತಾ ಇದಾರೆ, ಮಹಿಷಿನಲ್ಲಿ ಮಾಡ್ತಾ ಇದಾರೆ. ಡಾಕ್ಟರ್ ಮಂಜುನಾಥ್ ಅಂತ ಡೆಂಟಲ್ ಡಾಕ್ಟರ್ ನಿಮಗೆ ಪರಿಚಯ ಇರ್ಬೇಕು, ತುಂಬಾ ಫೇಮಸ್ ಡಾಕ್ಟರ್ ಅವರು. ಅವ್ರು ಹೆಚ್ಚು ಕಮ್ಮಿ 19 ವರ್ಷ ಆಗಿದೆ ಹಾಕಿ. ಹೌದು ಹೌದು ಸರ್, ಹೌದು. ದುರ್ಗಿಗುಡಿ ಇದೆಯಲ್ಲ ಅಲ್ಲಿ, ಆಮೇಲೆ ಮಹಿಷಿನಲ್ಲಿ ಇದಾರೆ, ಆಮೇಲೆ ಸಕಲೇಶ್ವರ ಬೇಲೂರ್ ಹತ್ರ ಹಾಕಿದ್ದಾರೆ. ಎಲ್ಲಾ ತೋಟ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ, ಇಲ್ಲಿ ತಂದು ಹಾಕಿದಾರಲ್ಲ ನಟ್ ಸೈಜ್ ತುಂಬಾ ಕಮ್ಮಿ ಇದೆ ಇವ್ರದು. ಸೊ ನಾನು ಇಂಟರ್ನ್ಯಾಷನಲ್ ನಾನು ಕೀನ್ಯಾದಲ್ಲಾಗ್ಲಿ ಇದ್ರಲ್ಲಾಗ್ಲಿ ನೋಡಿದ್ನಲ್ಲ, ಆ ಮಾರ್ಕೆಟ್ ಸೂಟ್ ಆಗ ಆಲ್ಮೋಸ್ಟ್ ಇಷ್ಟು ದಪ್ಪ ಇರ್ಬೇಕು ನಟ್ಟು. ಇಷ್ಟಪ್ಪ ನಟ್ ಓಪನ್ ಆದಾಗ ನಿಮ್ಗೆ ಒಳಗಡೆ 17-20 mm ಇದ್ರೆ ಮಾತ್ರ ನಿಮಗೆ ಒಳ್ಳೆ ರೇಟ್ ಸಿಗೋದು. ಯಾಕೆಂದ್ರೆ ಫಸ್ಟ್ ಗ್ರೇಡ್ಗೂ ಲಾಸ್ಟ್ ಗ್ರೇಡ್ಗೂ ರೈತರಿಗೆ ಸಿಗೋ ರೇಟ್ ಏನಿದೆಯಲ್ಲ, $13-$18 ಅಂದ್ರೆ ನಿಮ್ಗೆ 1,000-1,200 ರೂಪಾಯಿ ಫಸ್ಟ್ ಗ್ರೇಡ್ ಸಿಗುತ್ತೆ. ಅದೇ ನೀವೇನ ನೂರ್ ರೂಪಾಯಿ ಹೋಗುತ್ತೆ. ಆಮೇಲೆ ಅದ್ರಲ್ಲಿ ಆಯಿಲ್ ತೆಗಿತಾರೆ, ಆಯಿಲ್ ಸೇಲ್ ಆಗುತ್ತೆ. ಸೊ ಇಷ್ಟು ನೀವು ಹೊಸಾಗ ಏನಾರ ಮಾಡೋರು, ನೀವು ಅತ್ಯಾಕ್ರಮ ಮಾಡೋದ್ರೆ ಅಟ್ಲೀಸ್ಟ್ ಒಂದು ಕಾಲಕ್ಕೆ ಟ್ರೈ ಮಾಡಬಹುದು ಅಂತ ನಾವು ಹೇಳ್ತೀವಿ. ಆಮೇಲೆ ಇದಕ್ಕೆ ಅಡಿಕೆಗೆ ಪರ್ಯಾಯದ ಬೆಳೆ, ಆಮೇಲೆ ಎರಡನೇದು ನಮ್ಮ ಏರಿಯಾಗೆ ಸೂಟ್ ಆಗುತ್ತೆ. ಆಮೇಲೆ ಎಲ್ಲದಕ್ಕಿನ್ನ ಹೆಚ್ಚಾಗಿ ಅಕಸ್ಮಾತ್ ಏನಾರ ಡ್ರೈಲ್ಯಾಂಡ್ ಅಲ್ಲಿ ಕೆಲವರು ಬೋರ್ವೆಲ್ ಅಲ್ಲಿ ಏನು ತೋಟ ಮಾಡ್ತಿದ್ರಲ್ಲ, ಅವರಿಗೆ ತುಂಬಾ ಒಳ್ಳೆ ಉದಾಹರಣೆ ಇದು. ಅವ್ರು ಆಕ್ಚುಲಿ ಸ್ವಲ್ಪ ಹಾಕಿದ್ರೆ ಒಳ್ಳೇದು, ಯಾಕೆಂದ್ರೆ ಮುಂದೆ ನಿಮಗೆ ಒಂದ್ ಸೀಸನ್ ಏನಾದ್ರು ಬರಗಾಲ ಬಂದ್ಬಿಟ್ರೆ, ಹೋದ ವರ್ಷ ಚನ್ನಗಿರಿ ಅಲ್ಲೆಲ್ಲ ಎಷ್ಟು ಪ್ರಾಬ್ಲಮ್ ಆಯ್ತು. ಆಕ್ಚುಲಿ ಚನ್ನಗಿರಿ ಹೊನ್ನಾಳಿ ಅಲ್ಲೆಲ್ಲ ಟ್ಯಾಂಕರ್ ಅಲ್ಲೆಲ್ಲ ನೀರು ಹೊಡೆದ್ರು, ಇದು ಆ ಪರಿಸ್ಥಿತಿ ಬರಲ್ಲ ನಿಮ್ಗೆ. ಸೊ ಹಾಗಾಗಿ ಒಂದು ಅಡಿಕೆ ಪರ್ಯಾಯದ ಬೆಳೆ, ಎರಡನೇ ನಿಮ್ಗೆ ಇನ್ಕಮ್ ಚೆನ್ನಾಗುತ್ತೆ. ಆಮೇಲೆ ಇದ್ರ ಮಧ್ಯೆ ಇಂಟರ್ಕ್ರಾಪ್ ಮಾಡಬಹುದು ನೀವು. ಈ ದೊಡ್ಡದಾದ್ಮೇಲೆ ಹೇಳಿ ಸರ್, ಬೈಯರ್ಸ್ ಇದಾರೆ ಸರ್, ಆಲ್ರೆಡಿ ಇದಾರೆ ಬೈಯರ್ಸ್, ಲೀಸ್ಟ್ ಇದೆ ನಮ್ಮ ಹತ್ರ. ಯಾಕೆಂದ್ರೆ ಏನಾಗಿದೆ ಅಂದ್ರೆ, ನೀವು ಕೇಳಿದ್ದು ಒಳ್ಳೆ ಕ್ವಶನ್, ಈಗೇನು ಇಂಪೋರ್ಟ್ ಮಾಡ್ಕೊಳ್ತಿದಾರಲ್ಲ, ಇಂಪೋರ್ಟ್ ಮಾಡ್ಕೊಳ್ಳೋರಿಗೆ 1 ಲಕ್ಷ ರೂಪಾಯಿ ಮೆಟೀರಿಯಲ್ ತರಕ್ಕೆ ಅವರಿಗೆ 45,000 ರೂಪಾಯಿ ಖರ್ಚು ಬರ್ತಾ ಇದೆ. ಇಂಪೋರ್ಟ್ ಡ್ಯೂಟಿ 30%, ಲಾಜಿಸ್ಟಿಕ್ಸ್ ಅದು ಇದು ಚಾರ್ಜಸ್ ಮಾಡಿ 15% ಇದೆ. ಪ್ಲಸ್ ಇಲ್ಲಿ ಬಂದ ತಕ್ಷಣ ಮತ್ತೆ ನಿಮಗೆ GST ಅದೇನಿದೆ ಅದೇ ಅಟ್ರಾಕ್ಟ್ ಆಗ್ತಾ ಇದೆ. ಅದ್ ಬಿಟ್ಟು ಇಲ್ಲಿ ತಗೊಂಡ್ರಾಗೋ ತಲೆ ತಗೊಂಡ್ರಾಗುತ್ತೆ, ಬಟ್ ಕಾಸ್ಟ್ ಆಫ್ ಪರ್ಚೇಸ್ ಏನಿದೆ ಇಮಿಡಿಯೇಟ್ ಕಮ್ಮಿ ಆಗುತ್ತೆ. ನಾವು ಕೆಲವ್ರ ಹತ್ರ ನಾವು ಮಾತಾಡಿದೀವಿ. ಸೊ ಅವರು ಒಳ್ಳೆ ಕ್ವಾಲಿಟಿ ಬಂದ್ರೆ ವಿ ಆರ್ ರೆಡಿ ಟು ಪರ್ಚೇಸ್ ಅಂತಿದ್ದಾರೆ. ಕೊಚ್ಚಿನಲ್ಲಿ ಒಬ್ರು ಇದಾರೆ, ಅವ್ರ ಹೆಸರು ಬಂದ್ಬಿಟ್ಟು ಹೇಳ್ತೀನಿ. ಅವ್ರು ಒಂದು ಗ್ರೇಡ್ ತಂದ್ಬಿಟ್ಟು 5,500 ರೂಪೀಸ್ ಮಾರ್ತಾ ಇದಾರೆ ಒಂದ್ ಇದನ್ನ, ಇಂಪೋರ್ಟ್ ಮಾಡ್ಬಿಟ್ಟು ಮಾಡ್ತಾ ಇದಾರೆ ನೋಡಿ. ವೆಸ್ಟರ್ನ್ ಇಂಡಿಯಾ ಕ್ಯಾಶುಯಲ್ ಕಂಪನಿ ಪ್ರೈವೇಟ್ ಲಿಮಿಟೆಡ್, ಬೀಚ್ ರೋಡ್, ಕೊಳ್ಳಂ, ಕೇರಳ ಅಂತ. ಇದು ತುಂಬಾ ಫ್ಯೂಚರ್ ಇದೆ. ಆಗ ನಾ ತುಂಬಾ ವರ್ಕ್ ಮಾಡ್ತಾ ಇದ್ದೀನಿ ಸರ್, ಇದ್ರ ಬಗ್ಗೆ ನಾನು ಬೆಳೀತಾ ಇದ್ದೀನಿ, ಪ್ರಾಪಗೇಷನ್ ಮಾಡ್ತಾ ಇದ್ದೀನಿ ಸರ್, ಗ್ರಾಫ್ಟೆಡ್ ಪ್ಲಾಂಟ್ ಮಾಡ್ತಾ ಇದ್ದೀನಿ ನಾನು. ಸಸಿ ಸುಮಾರು ನರ್ಸರಿಗಳು ಇದೆ ಸರ್, ನಮ್ಮ ನರ್ಸರಿ ನಾವು ಮಾಡ್ತಾ ಇದೀವಿ. ನಾನು ಗ್ರಾಫ್ಟೆಡ್ ಪ್ಲಾಂಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ಇನ್ನೊಂದು ಏನಂದ್ರೆ, ಗ್ರಾಫ್ಟೆಡ್ ಪ್ಲಾಂಟ್ ಎಲ್ಲಾ ಕಡೆ ಹಾಕೋದು, ಗಿಡ ಹಾಕ್ಬಾರ್ದು. ಸಾಹೇಬ್ ಹೇಳಿದ್ರು, ನಮ್ಮ ಭರತ್ ಹೇಳಿದ್ರು, ಈ ಏನಾಗ್ತಿದೆ ಅಂದ್ರೆ ಕೆಲವರು ಎಲ್ಲ ಪ್ರೊಪಗೇಟ್ ಮಾಡಿ ಬೀಜದ ಗಿಡನೇ ಮಾರ್ತಾ ಇದಾರೆ. ಅದವರವ್ರ ಸ್ವಂತ ವಿಚಾರ, ಅವ್ರು ಏನಾರ ಮಾಡ್ಲಿ. ಬಟ್ ಏನಂದ್ರೆ ಟೆಕ್ನಿಕಲಿ ನಾನು ಹೋಗಿದ ಕಡೆ ಎಲ್ಲೂ ಯಾರು ಕೀನಿಯ ಬೀಜದ ಹಾಕಲ್ಲ. ಬೀಜದ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಸರ್, ಇದು ಹೈಲಿ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಇದು. ಸೊ ನೆಕ್ಸ್ಟ್ ಜನರೇಷನ್ ಯಾವ ತರ ಬರುತ್ತೆ ಅಂತ ಗೊತ್ತಿಲ್ಲ, ಆಯ್ತಾ. ಆಮೇಲೆ ಎರಡನೇದೇನಂದ್ರೆ, ಜೆಸ್ಟೇಷನ್ ಪೀರಿಯಡ್ ತುಂಬಾ ಜಾಸ್ತಿ. ಅದು ಹೂವು ಹಾಕಿ ನಿಮಗೆ ಕಾಯಕ್ಕೆ 7, 8, 10, 11 ವರ್ಷ ತನಕ ಬೇಕಾಗುತ್ತೆ. ಅದೇ ನೀವೇನಾರ ಗ್ರಾಫ್ಟೆಡ್ ಪ್ಲಾಂಟ್ ಹಾಕಿದ್ರೆ 3 ವರ್ಷಕ್ಕೆ ಬರುತ್ತೆ. ಥರ್ಡ್ ಇಯರ್ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಇಯರ್ ಒಬ್ರು ಹಾಕಿದಾರೆ ಇಲ್ಲಿ ಅನ್ನಪೂರ್ಣೇಶ್ವರಿ ನರ್ಸರಿ ಅಂತೇಳಿ, ಅವರು ಕಡೂರಲ್ಲಿ ಮಾಡಿದಾರೆ ಅವರು. ಅವ್ರದೆಲ್ಲ 3ನೇ ವರ್ಷಕ್ಕೆ ಕ್ರಾಪ್ ಬಂದು ಅದು ಯೂಟ್ಯೂಬ್ ಅಲ್ಲೆಲ್ಲ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಕ್ರಾಪ್. ಸರ್, ಗ್ರಾಫ್ಟೆಡ್ ನೋಡಿ ಸರ್, ಹೆಚ್ಚು ಕಮ್ಮಿ 3,000 ರೂಪಾಯಿಗೂ ಮಾರ್ತಿದ್ದಾರೆ, 1.5 ಸಾವಿರಕ್ಕೂ ಮಾರ್ತಿದ್ದಾರೆ, 2,000 ರೂಪಾಯಿಗೂ ಮಾರ್ತಿದ್ದಾರೆ. ವೆರೈಟಿ ಮೇಲೆ, ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಅವ್ರು ಯಾವ್ದು ಇದ್ರ ಮೇಲೆ ಮಾಡ್ತಾರೆ ಅಂತ. ಲೈಫ್ ಸ್ಪ್ಯಾನ್ 50 to 100 ಇಯರ್ ಸರ್. ನೋಡಿ, ನಿಮ್ಗೆ 1960 ಅಲ್ಲಿ ನೀವು IHR ಇದೆಯಲ್ಲ ಹೆಸರುಘಟ್ಟ, 1960 ಹಾಕಿದ ಇನ್ನ ಇದೆ. ನಿಮ್ಗೆ ಸರ್ವೈಬಿಲಿಟಿ ತುಂಬಾ ತುಂಬಾ ಹಾರ್ಡಿ ಕ್ರಾಪ್ ಇದು. ಇದ್ರಲ್ಲಿ ಏನಾಗುತ್ತೆ, ತಾನ್ಸ್ ಇರುತ್ತೆ ಎಲೆ ಮೇಲೆ, ಒಂಥರ ಹಾರ್ಡಿ ಕ್ರಾಪ್. ನೀವು ಗಿಡ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗಂತ ರಫ್ ಕ್ರಾಪ್ ಇದ್ದಂಗೆ ಇದು. ಇಲ್ಲ, ಹುಣಸೆ ಮರ ಇದಕ್ಕಿಂತ ಹಾರ್ಡಿ ಪ್ಲಾಂಟು. ನನ್ನ ಫೋನ್ ನಂಬರ್ ತಗೊಳ್ಳಿ, ಏನಾರ ಇದ್ರ ಮಾಡಿ, 9900585555. ರಾಜೇಂದ್ರ ಕುಮಾರ್. ಇದುವರೆಗೂ ಮೈಕೋಡೋಮಿಯಾ ಎಂಬ ಬೆಳೆ ಕುರಿತು ಶಿವಮೊಗ್ಗ ಜಿಲ್ಲೆ ಅಬ್ಬಲಗೆರೆಯ ಪ್ರಗತಿಪರ ರೈತರಾದ ಡಾ ರಾಜೇಂದ್ರ ಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಕೊನೆಯದಾಗಿ ಪರಿಸರ ಗೀತೆ. ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ, ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ. ಬನ್ನಿ ಜನಗಳೇ, ನಮ್ಮ ಕಾಡ ಬೆಳೆಸುವ, ನಮ್ಮ ಕಾಡ ಬೆಳೆಸುವ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ.